ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಅಣ್ಣಂದ್ರೆ ಅಕ್ಕಂದ್ರೆ ನಿಮಗೂ ಫೋನ್ ಬಂದಿದ್ಯಾ ನಾವು ಕಸ್ಟಮ್ ಡಿಪಾರ್ಟ್ಮೆಂಟ್ ನಿಂದ ನಿಮ್ಮ ಡ್ರಗ್ಸ್ ನ ಪಾರ್ಸೆಲ್ ಸಿಕ್ಕಿ ಬಿದ್ದಿದೆ ಅಂತ ಅರೆ ಮೊದಲು ಹಾಗೆ ಬೆದರಿಸ್ತಾರೆ ಆಮೇಲೆ ಹಣ ಕಳಿಸೋಕೆ ಹೇಳ್ತಾರೆ ನೆನ್ಪಿರ್ಲಿ UPI ಸೇಫ್ ಇದೆ ಆದ್ರೆ ಯಾರಾದ್ರೂ ಹಾಗೆ ಬೆದರಿಸಿದ್ರೆ ಹೇಳಿ ನಾನು ಮೂರ್ಖ ಅಲ್ಲ NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ CP Grams, Centralized Public Grievance Redressal and Monitoring System. ये है हर भारतीय नागरिक की शिकायत पर त्वरित कार्यवाही की गारंटी का पोर्टल CP Grams एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है CP Grams संवेदनशील असरदार जवाबदेह आज ही लॉग इन करें CP Grams ಅತ್ತಿರಿ ಸಿದ್ದರಾಮೇಶ್ವರ ಜಾತ್ರೆ ಬಂತು ಭೋಗಿ ಸಂಕ್ರಾಂತಿ ಹಬ್ಬ ಬಂತು ಹೌದಲ್ರಿ ಪೂಜಾ ಪ್ರತಿ ವರ್ಷ ಅಕ್ಕಪಕ್ಕ ಬಿಗರ್ನಂಟ್ರಿಗ ಶೇಂಗಾರ್ ಹೋಗಿ ರೊಟ್ಟಿ ಶೇಂಗಾ ಚಟ್ನಿ ಅರಿಶಿ ಚಟ್ನಿ ಗುರಾ ಚಟ್ನಿ ಪುಟಾಣ್ ಚಟ್ನಿ ಕೊಡ್ತಿದ್ದ ಈ ಸಲ ನಾ ಇನ್ನ ಏನು ಮಾಡೇ ಇಲ್ಲ ಅತ್ತಿರಿ ನೀವು ಟೆನ್ಷನ್ ತಗೋಬೇಡ್ರಿ ಬಿಜಾಪುರ್ ಫೇಮಸ್ ಉಂದಿ ಫುಡ್ಸ್ ಅವ್ರಿಗ ನಾ ಎಲ್ಲ ಆರ್ಡರ್ ಮಾಡ್ತೀನಿ ಹೆಂಗ್ ಆರ್ಡರ್ ಮಾಡ್ತಿ ಉಂದಿ ಫುಡ್ಸ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅದಲ್ರಿ 9448174747 ಆನ್ಲೈನ್ ಬುಕ್ ಮಾಡ್ಬೋದ್ರಿ www.undifoods.com ತಡ ಯಾಕ ಇವತ್ತೇ ಆರ್ಡರ್ ಮಾಡು ರೀ ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ ಒಂದೊಳ್ಳೆ ಪಾಲಿಸಿ ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್ ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್ LIC ಜೀವನೋತ್ಸವ ವಾವ್ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ PM ಜಯ ಅಬ್ ಗರೀಬೋ ಕಿ ಜಯ ಬನ್ ಗಯಿ ಹೈ ದೇಶ್ ಕೆ ಯುವಾವೋ ನೆ ಠಾನಾ ಹೈ ಭಾರತ್ ಕೋ ಆಯುಷ್ಮಾನ್ ಬನಾನಾ ಹೈ आज ही पात्र लाभार्थियों का आयुष्मान कार्ड बनवाकर उन्हें दे नए साल का उपहार 60 करोड़ से ज्यादा लाभार्थियों को मिला 5,00,000 रुपए के मुफ्त उपचार का अधिकार आज ही आयुष्मान ऐप डाउनलोड करें और पात्र लाभार्थी अपना आयुष्मान कार्ड बनवाएं अधिक जानकारी के लिए 14555 पर कॉल करें ತಜ್ಞವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ 4-6 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಸಾವಯವ ಕಬ್ಬಿನ ಬೇಸಾಯ ಈ ವಿಷಯ ಕುರಿತು ಶಂಕೇಶ್ವರದ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕಬ್ಬು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ SS ನುಲಿ ಅವರ ಧ್ವನಿಮುದ್ರಣವನ್ನು ಆಲಿಸುವಿರಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ಕೃಷಿ ಸಂಶೋಧನಾ ಕೇಂದ್ರ ಶಂಕೇಶ್ವರದಲ್ಲಿ ಒಬ್ಬ ಕಬ್ಬು ವಿಜ್ಞಾನಿಯಾಗಿ ಕೆಲಸ ಮಾಡ್ತೀನಿ ಅದರಲ್ಲಿ ಬೇಸಾಯ ವಿಜ್ಞಾನಿಯಾಗಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರದ ಶಂಕೇಶ್ವರದ ಒಂದು ವೈಶಿಷ್ಟ್ಯತೆ ಏನಂದ್ರೆ ನಮ್ಮ ಕಬ್ಬು ತಳಿಗಳು ಸಾಕಷ್ಟು ಈ ತಳಿಗಳಲ್ಲಿ ಒಂದು ವೈವಿಧ್ಯತೆ ಅದ ಅಂದ್ರೆ ವಿಭಿನ್ನವಾಗ್ಯಾವ ಬೇರೆ ತಳಿಗಳನ್ನ ಹೋಲಿಸಿದಾಗ ಕೊಯಮತ್ತೂರಿನಲ್ಲಿ ತಳಿಗಳನ್ನ ಬಿಡುಗಡೆ ಮಾಡ್ತೀವಿ ಆಮೇಲೆ ಬಹಳಷ್ಟು ಬೇರೆ ಬೇರೆ ಪ್ರದೇಶದಲ್ಲಿ ಬಿಡುಗಡೆ ಮಾಡ್ತಾರೆ ನಮ್ಮ ಹೂ ಆಡಂಗಿಲ್ಲ ನಮ್ಮ ಕಬ್ಬು ಕರ್ನಾಟಕಕ್ಕೆ ಒಂದೇ ಅಲ್ಲ ಇಡೀ ದೇಶದಲ್ಲಿ ಹೂ ಆಡಬಾರ್ದು ಅಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಅವರು ಕಬ್ಬು ಹಚ್ಚು ಹಂಗಾಮಿನಿಂದ ಕೆಲವೊಂದ್ ಕಡೆ ಹೂ ಆಡೋದಿಲ್ಲ ನಮ್ಮ ಬಾಗಿನಾಗೆ ಸ್ವಲ್ಪ ಹೂ ಆಡ್ತಾವ ಯಾಕಂದ್ರೆ ನಮ್ಮ ಹಂಗಾಮನೇ ಬೇರೆ ಅದಾವ ಅದಕ್ಕೆ ಕಬ್ಬು ಹೂ ಆಡಬಾರ್ದು, ಸುಂಕ್ ಇರಬಾರ್ದು, ಇವೆಲ್ಲ ಒಂದು ವಿಶೇಷ ತಳಿಯನ್ನು ನಮ್ಮ ವಿಶ್ವವಿದ್ಯಾಲಯದ ಅದು ಶಂಕೇಶ್ವರ ಸಂಶೋಧನಾ ಕೇಂದ್ರದಿಂದ ಕಂಡುಹಿಡಿತೀವಿ ನಾವು. ಈಗ ಕಬ್ಬಿನ ಇಳುವರಿ ಯಾಕೆ ಕಡಿಮೆ ಆಗ್ಲಿಕ್ಕೆ ಅದು ಸಾವಯವದಲ್ಲಿ ಬೆಳಿಬಹುದಾ, ಇದು ಪ್ರಶ್ನೆಯನ್ನು ನೀವು ಕೇಳಬಹುದು. ಯಾವುದೇ ಬೆಳೆ ಇರಲಿ, ಆ ಬೆಳೆ ಯಾವುದೇ ರೀತಿ ಅದಕ್ಕೆ ಆಹಾರ ಕೊಡ್ತಿರಲ್ಲ, ನನಗೆ ಏನು ಕೊಡಬೇಕು ಅದನ್ನು ನೀವು ಕೊಡ್ರಿ, ನಾವು ಇಳುವರಿ ಕೊಡ್ತೀನಿ ಅಂತ ಹೇಳ್ತದೆ. ಈಗ ಕಬ್ಬಿನ ಇಳುವರಿ ಕಡಿಮೆ ಆಗ್ಲಿಕ್ಕೆ ಏನು ಕಾರಣ? ಜನರಲ್ ಆಗಿ ಸಾವಯವನಾಗೇ ಇರಲಿ ಅಥವಾ ರಾಸಾಯನಿಕವಾಗಿ ಇರಲಿ, ನಾವು ಏನು ಮಾಡ್ಲಿಕ್ಕೆತೀವಿ ಅಂದರೆ ಕಬ್ಬು ಹಚ್ಚವರೆಲ್ಲರೂ ಸಿಕ್ಕಾಪಟ್ಟಿ ಕಬ್ಬು ತುಳಿತೀವಿ, ಕಡಿಮೆ ಅಂತರನೇ ಕಬ್ಬು ಹಚ್ತೀವಿ, ಬಹಳಷ್ಟು ನೀರಾವರಿ ಬೆಳೆ ಅಂತ ತಿಳ್ಕೊಂಡ್ಬಿಟ್ಟಿವಿ, ನೀರು ಭಾಳ ಬಿಡ್ತೀವಿ, ಇದು ಬಹಳ ಮೂಲ ಒಂದೇ ಕಾರಣ. ಅದಕ್ಕಾಗಿ ಕಬ್ಬಿನ ಸಂಖ್ಯೆ ಒಂದು ಎಕರೆಗೆ ಏನು ಕೂಡಬೇಕು ಅದು ಕೂಡ್ತಾ ಇಲ್ಲ ಅಥವಾ ಅಷ್ಟು ಬರ್ತಾ ಇಲ್ಲ. ಅದಾದ ನಂತರ ಕಬ್ಬಿನ ಇಳುವರಿ ಎದುರು ಮೇಲೆ ನಿರ್ಧಾರ ಆಗ್ತದೆ. ಕಬ್ಬಿನ ಸಂಖ್ಯೆ ಒಂದು ಎಕರೆಗೆ ಎಷ್ಟು ಇರಬೇಕು, 40-45,000, ಅವುಗಳ ತೂಕವನ್ನು ನಾವು ಹೆಚ್ಚು ಮಾಡಿವಿ ಅಂದರೆ ಕಬ್ಬಿನ ಇಳುವರಿ ಹೆಚ್ಚು ಬರ್ತದೆ. ಈಗ 40-45,000 ಕಬ್ಬು ಬರ್ತಾವ ಅಂದ್ರೆ ಒಂದು ಕಬ್ಬು 1 ಕಿಲೋ ತೂಗಿದ್ರೆ 45 ಟನ್ ಆಯ್ತು, 12 ಕಿಲೋ ಮಾಡಿ ಅಂದ್ರೆ 90 ಟನ್ ಆಯ್ತು. ಅದಕ್ಕೆ ನಾವು ಏನ್ ಮಾಡ್ಬೇಕಾಗಿದ್ದಂದ್ರೆ ಕಬ್ಬಿನ ಸಂಖ್ಯೆಯನ್ನ ಒಂದು ಎಕರೆಗೆ ಕಾಪಾಡಿ, ಒಂದು ಎಕರೆಗೆ ಒಂದು ಕಬ್ಬಿನ ಸಂಖ್ಯೆಯನ್ನು ಕಾಪಾಡಿ ಅದನ್ನ ಕಬ್ಬಿನ ತೂಕವನ್ನ ಹೆಚ್ಚು ಮಾಡ್ಬೇಕಾಗಿದೆ. ಕಬ್ಬಿನ ತೂಕ ಹೆಚ್ಚು ಮಾಡ್ಬೇಕಂದ್ರೆ ಸಾವಯವದ ಬಗ್ಗೆ ಹೆಚ್ಚು ಮಾಡ್ಲಿಕ್ಕೆ ಹೇಳಿದ್ರು. ಆ ರೀತಿ ನಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಿರಬೇಕು, ಬಹಳ ಮುಖ್ಯ. ಅದೇ ಸಾವಯವ ಇಂಗಾಲನೇ ಕಬ್ಬಿನ ಇಳುವರಿಯನ್ನೇ ನಿರ್ಧಾರ ಮಾಡ್ತದೆ. ಈಗ ಬಹಳಷ್ಟು ಈ ಪ್ರದೇಶದಲ್ಲಿ 120 ಟನ್ ತೆಗ್ದಿನ ಅಂತ ಹೇಳ್ಯಾರ, 170 ಟನ್ ತೆಗ್ದಿನ ಅಂತ ಹೇಳ್ಯಾರ. ಯಾಕಂದ್ರೆ ಅದು ಅವರ ಮಣ್ಣಿನ ಗುಣದರದ ಮೇಲೆ ಅವಲಂಬನೆ ಇರ್ತದೆ. ಎಲ್ಲರೂ ಅದು ತೆಗಿಲಿಕ್ಕೆ ಆಗುದಿಲ್ಲ, ಅವ್ರು ಮಾಡ್ಯಾರಂತ ನೀವು ಮಾಡಕ್ ಹೋದ್ರೆ ಅಂದ್ರೆ ಅಷ್ಟು ಬರುವುದಿಲ್ಲ. ಯಾಕಂದ್ರೆ ನಿಮ್ಮ ಮಣ್ಣಿನ ಗುಣದರ, ಮಣ್ಣಿನ ಫಲವತ್ತತೆ, ಮಣ್ಣಿನ ಆರೋಗ್ಯ ಹೆಂಗೈತೆ ಅನ್ನೋದು ನಮಗೆ ಗುರುತಿರ್ಬೇಕಲ್ಲ. ಅದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ, ಅದರಲ್ಲಿ ಸಾವಯವ ಇಂಗಾಲ, ನಾವು ಸಾವಯವ ಇಂಗಾಲದ ಪ್ರಮಾಣ 17 ವರ್ಷ ಆದರೂ 0.2 ಹೆಚ್ಚು ಮಾಡೋಕ್ಕಾಗೈತಂತೆ. ನಾವು ಸ್ವತಂತ್ರ ಆದ ನಂತರ ನಮ್ಮ ಮನೆಯಲ್ಲಿ ಬಹಳಷ್ಟು ಸಾವಯವ ಪದಾರ್ಥ ಹೆಚ್ಚಿತ್ತು. ಒಂದು 100 ಗ್ರಾಮ್ ಮಣ್ಣು ತೊಗೊಂಡ್ರೆ ಎಷ್ಟು ಗ್ರಾಮ್ನಾಗ ಕಸ ಕಡ್ಡಿ ಸಗಣಿ ಐತೆ ಅನ್ನೋದೇ ಅದೇ ಸಾವಯವ ಇಂಗಾಲ. ಅದನ್ನು ನಿರ್ಧಾರ ನಾವು ಲ್ಯಾಬ್ನಾಗ ಮಾಡಿ ಹೇಳ್ತೀವಿ, ಅದ್ರ ಮೇಲೆ ನಾವು ಇಳುವರಿಯನ್ನು ನಿರ್ಧಾರ ಮಾಡಬಹುದು. ಈಗ 0.5% ನಮ್ದು ಸಾವಯವ ಇಂಗಾಲ ಐತಿ, 0.5% ಅಂದ್ರೆ 50 ಟನ್ ಒಂದು ಎಕರೆಗೆ ಬೆಳಿಬಹುದು, ಆದ್ರೆ ಎಲ್ಲ ನಿರ್ವಹಣಾ ಪದ್ಧತಿಗಳನ್ನ ಮಾಡಿದ್ರೆ. ಅದಕ್ಕೆ ಇಲ್ಲಿ ಬಹಳಷ್ಟು ಕಬ್ಬಿನ ತಳಿಗಳದಾವ. ಸಾವಯವನಲ್ಲಿ ಕಬ್ಬು ಬೆಳೆಯವರಿದ್ರಂದ್ರೆ, ಸಾವಯವನಲ್ಲಿ ಕಬ್ಬು ಬೆಳೆದು ಅದನ್ನ ಮೌಲ್ಯವರ್ಧನೆ ಅಂದ್ರೆ ಏನು, ಬೆಲ್ಲ ತಯಾರು ಮಾಡೋರಿದ್ರಂದ್ರೆ, ಬೆಲ್ಲದ ಪುಡಿ ತಯಾರು ಮಾಡೋರಿದ್ರಂದ್ರೆ, ಕಾಕ್ವಿ ಅಂತೀವಿ, ಕಾಕ್ವಿ ಅಂದ್ರೆ ಸೆಮಿ ಲಿಕ್ವಿಡ್ ಜಾಗರಿ, ಅದನ್ನ ಮಾಡೋರಿದ್ರಂದ್ರೆ, ಅಥವಾ ಬೆಲ್ಲದ ಮೌಲ್ಯವರ್ಧನೆಯನ್ನ ಏನ್ ಮಾಡ್ತೀರಿ ಮಾಡ್ರಿ, ಆ ಮೌಲ್ಯವರ್ಧನೆ ಮಾಡಿದ್ರೆ ಅಷ್ಟೇ ನೀವು ಸಾವಯವದಲ್ಲಿ ಕಬ್ಬು ಬೆಳೆದು ಆ ಮೌಲ್ಯವರ್ಧನೆಗೆ ಹಣವನ್ನ ತೆಗೆದುಕೊಳ್ಳಿಕ್ ಬರ್ತದೆ. ಈಗ ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ, ಒಂದು ಪೆಂಟಿ ಬೆಲ್ಲ 40 ರೂಪಾಯಿ ಕಿಲೋ ಮಾರ್ತದೆ. ಅದೇ ಪೆಂಟಿ ಬೆಲ್ಲ ಇಷ್ಟೇ ಸಣ್ಣ ಚಾಕ್ಲೇಟ್ ಮಾಡಿದ್ರೆ 2 ರೂಪಾಯಿ ಮಾರಿದ್ರು 1 ಕಿಲೋ 150 ರೂಪಾಯಿ ಕಿಲೋ ಮಾರ್ದಂಗೆ ಆಗ್ತದೆ. 5 ರೂಪಾಯಿ ಮಾರ್ತಾರೆ ಈಗ ಒಂದಿಷ್ಟು ಸಣ್ಣ ಪೆಂಟಿ, ಅದರ ಒಂದಿಷ್ಟು ಏನಾರೇ ಶುಂಠಿ ಇದು ಹಾಕಿ ಅದನ್ನು ಮಾರಿದ್ರು ಸಣ್ಣ ಕ್ಯೂಬ್ಸ್ ಅವನು ಮಾಡಿದ್ರೆ, ಅಂದರೆ ನೀವು ಎಷ್ಟು ಅದನ್ನ ಮೌಲ್ಯವರ್ಧನೆ ಮಾಡಿ ಅದನ್ನು ಬೇರೆ ರೂಪ ಕೊಯ್ತೀರಿ ಅಷ್ಟು ಹಣ ಬರ್ತದೆ. ಅದಕ್ಕೆ ಸಾವಯವ ಕೃಷಿ ಒಳಗೆ ನಾವು ಕಬ್ಬನ್ನು ಮಾಡೋದಂದ್ರೆ ಏನು ಹೇಳಿದ್ನಲ್ಲ, ಕಬ್ಬಿನ ಸಂಖ್ಯೆ ಕಬ್ಬಿನ ತೂಕವನ್ನು ಕಾಪಾಡಬೇಕಾಗಿದ್ದು ಬಹಳ ಮುಖ್ಯದ. ಅದರಲ್ಲಿ ಮುಖ್ಯವಾಗಿ ನಾವು ನಿರ್ವಹಣಾ ಪದ್ಧತಿಗಳನ್ನು ಸರಿಯಾಗಿ ಅನುಸರಿಸಬೇಕು. ಬಹಳ ಪ್ರಮುಖವಾಗಿ ಮಣ್ಣಿನ ಫಲವತ್ತತೆಯಿಂದ ಪ್ರಾರಂಭ ಮಾಡಿ ಮಣ್ಣಿನ ಭೂಮಿ ತಯಾರಿಕೆ ಹಿಡ್ಕೊಂಡು ಕೊನೆಯ ತನಕ ಕಟಾವು ತನಕ ನಾವು ಕೆಲವೊಂದು ನಿರ್ವಹಣಾ ಕ್ರಮಗಳನ್ನು, ಅದು ಸಾವಯವದಾಗರೆ ಮಾಡಿರಿ ರಾಸಾಯನಿಕನಾಗರೆ ಮಾಡಿರಿ, ಕಬ್ಬಿನ ಇಳುವರಿ ನಿರ್ಧಾರ ಮಾಡುವುದು ಎಲ್ಲ ನಿರ್ವಹಣಾ ಪದ್ಧತಿಗಳು. ನಿಮ್ಮ ತಲೆಗೆ ಎಲ್ಲರಿಗೂ ಏನಾಯ್ತಂದ್ರೆ, ಈ ಕಬ್ಬಿನ ತಳಿಗಳು ಬಹಳಷ್ಟು ಯೂಸ್ ಮಾಡ್ತಾವ. ಕಬ್ಬಿನ ತಳಿಗಳು ಇಳುವರಿಯನ್ನ ಹೆಚ್ಚು ಕೊಡ್ಲಿಕ್ಕೆ ಅನುಕೂಲ ಮಾಡ್ತಾವ ಇಲ್ಲ ಅನ್ನಂಗಿಲ್ಲ. ಎಷ್ಟು ಪ್ರತಿಶತ? 15-20%. ಅದ್ರ ಮುಂದೆ 80% ನಿರ್ವಹಣೆ ಮೇಲೆ ಐತಿ, ನಿರ್ವಹಣೆ ಮಾಡೋದು. ಅದು ಸಾವಯವನಾಗರೆ ಮಾಡಿರಿ ರಾಸಾಯನಿಕನೇ, ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಏನಂದ್ರೆ ಭೂಮಿ ತಯಾರಿಕೆಯಿಂದ ಹಿಡಿದು ಬೀಜ ಆಯ್ಕೆ ಮಾಡ್ಕೊಂಡು ಹಿಡಿದು ಬೀಜೋಪಚಾರ ಮಾಡಿ ಹಿಡಿದು ಪೋಷಕಾಂಶಗಳ ನಿರ್ವಹಣೆ ಮಾಡಿ ಕಳೆ ನಿರ್ವಹಣೆ ಮುಂದಮೇಲೆ ನೀರು ನಿರ್ವಹಣೆ ಇದೆಲ್ಲ ಮಾಡಿದ್ರೆ ಇಳುವರಿ ಬರ್ತದೆ. ಅದಕ್ಕೆ ದಯಮಾಡಿ ತಾವೆಲ್ಲರೂ ಬಹಳಷ್ಟು ತಳಿಗಳನ್ನು ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿವೆ, ನಮ್ಮ ಶಂಕೇಶ್ವರದಿಂದ. ಇದರಲ್ಲಿ ಸಾವಯವ ಅಂತ ಏನು ಬರೋದಿಲ್ಲ, ಇದು ನೀರಾವರಿ ಬೆಳೆ, ಇದು ಒಣ ಬೇಸಾಯಕ್ಕೆ ಅಂತರೂ ಬರುತ್ತಿಲ್ಲ, ಇದಕ್ಕೆ ನೀರು ಬೇಕೇ ಬೇಕು. ಆದರೆ ನೀರು ಬಹಳ ಬೇಕಾಗಿಲ್ಲ, ಅದಕ್ಕೆ ಯಾವ್ಯಾವ ಸಂದಿಗ್ಧ ಹಂತದಲ್ಲಿ ನಾವು ಅದನ್ನು ನೀರು ಕೊಟ್ಟರೆ ಅದು ನೀರು ತೊಗೊಂಡು ಬೆಳೀತದೆ. ಈ ಬೆಳಿಗೆ ಎಲ್ಲ ಬೆಳಿಗಂತರೂ ನೀರು ಕೊಡಲೇಬೇಕು, ಸಾವಯವನಾಗ ಬೆಳೆದ್ರೂ ನೀರು ಕೊಡಬೇಕು, ರಾಸಾಯನಿಕನಾಗ ಬೆಳೆದ್ರೂ ಕೊಡಬೇಕು. ಅದಕ್ಕೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಕಬ್ಬಿನ ನಿರ್ವಹಣೆಯಲ್ಲಿ ಒಂದೇದ್ದು ಬಹಳಷ್ಟು ತಳಿಗಳದಾವೆ. ನೀವು ಬೆಲ್ಲಕ್ಕಾಗಿನೇ ಬೆಳೆಯವರಿದ್ರಂದ್ರೆ ಅಲ್ಪಾವಧಿ ತಳಿಯಾದಂಥ ನಮ್ಮ ಶಂಕೇಶ್ವರದಿಂದ 92-11 ಅಂತೇಳಿ ಬಿಡುಗಡೆ ಮಾಡೀವಿ. ಮಹಾರಾಷ್ಟ್ರದಿಂದ ಈ ಬೆಲ್ಲಕ್ಕಾಗಿನೇ ಚೆನ್ನಾಗಿರುವಂಥ ತಳಿ ಇತ್ತಿತ್ತಲಾಗಿ ಅದನ್ನು ಹೊರಗೆ ಅವರು ಬಿಡುಗಡೆ ಮಾಡ್ಯಾರ, 12-085 ಅಂತೇಳಿ ಕೊಯಮುತ್ತೂರ್ದು. ಅದಕ್ಕೆ ಇನ್ನೊಂದು ಹೆಸರು 90-57 ಅಂತೇಳಿ. ಇವೆಲ್ಲ ಅಲ್ಪಾವಧಿ ತಳಿ, 10 ತಿಂಗಳಾಗ ಬರ್ತಾವೆ. ಇವು 10 ತಿಂಗಳಿಗೆ ಬರುವಂತ ಬೆಲ್ಲಕ್ಕೆ ಯಾಕೆ ಇಟ್ಟಿವಿ ಅಂದ್ರೆ, ಈಗ ಜೂನ್ಯಾಗ ಹಚ್ತಾರೆ ಕಬ್ಬ ಬೆಲ್ಲ ಮಾಡೋ, ಯಾಕಂದ್ರೆ ಜೂನ್ಯಾಗ ಹಚ್ಚಿ ಅರೌಂಡ್ ಜನವರಿ ಫೆಬ್ರವರಿ ಮಾರ್ಚ್ನಾಗ ಕಟಾವು ಮಾಡಿದ್ರು, ಏಪ್ರಿಲ್ ಮೇ ತನಕ ಘಾನ ಮಾಡಿ ಹೋಗಿದ್ರು. ಇಲ್ಲಿಗೆ ಕೆಲವು ಮಂದಿ ಅಕ್ಟೋಬರ್ನಾಗ ಹಚ್ತಾರೆ, ಅಕ್ಟೋಬರ್ಗೆ ಹಾರ್ವೆಸ್ಟ್ ಮಾಡ್ತಾರೆ, ಅಕ್ಟೋಬರ್ದಿಂದ ಬೆಲ್ಲ ಮಾಡ್ತಾರೆ. ಯಾಕಂದ್ರೆ ಹಬ್ಬಗಳು ಚಲೋ ಆಗುವೆ ಅವಾಗೆ, ಮತ್ತು ಪ್ರಮುಖವಾಗಿ ಹಬ್ಬಗಳಿಗೆ ನಮ್ಗೆ ಬೆಲ್ಲ ಬೇಕು. ಆದರೆ ಇನ್ನು ಬೆಲ್ಲ ತಯಾರಿಕೆ ಮಾಡೋದಂದ್ರೆ ಸಾವಯವ ಕೃಷಿಯಲ್ಲಿ ಕಬ್ಬು ಬೆಳೆದು ಸಾವಯವದಾಗೆ ಬೆಲ್ಲ ತಯಾರಿಕೆ ಮಾಡಿದರೆ ಅದು ಉತ್ತಮ. ಈಗ ತಳಿಗಳ ಬಗ್ಗೆ ಹೇಳಬೇಕಂದ್ರೆ ನಾನು ಹೇಳಿದೆಲ್ಲ 92-11, ಆಮೇಲೆ ಬೆಲ್ಲಕ್ಕಾಗಿ 92-005, 12-085 ಅಂತೇಳಿ, ಅದಕ್ಕೆ ಇನ್ನೊಂದು ಹೆಸರು 90-57, 86-032 ಅಂತೇಳಿ ಮೊದಲು ಪ್ರಚಲಿತ ತಳಿ ಇದೆ. 86-032 ಕೊಯಮತ್ತೂರು ನಯನಾ ಅಂತೇಳಿ ಕರಿತಿದ್ರಿ, ಅದು ಬೆಲ್ಲಕ್ಕೆ ಒಳ್ಳೇದದ. ಆದರೆ ಈಗ ಅದೇನಾಗ್ಯದ ಅಂದ್ರೆ ಭಾಳ ಹಳಿ ತಳಿ ಆಗ್ಯದಲ್ಲ, ಅದಕ್ಕೆ ಈಗ ಏನಾಗ್ಯದ ಟಿಶ್ಯೂ ಕಲ್ಚರ್ ಮಾಡ್ಯಾರ. ಅಂದ್ರೆ ಅದನ್ನ ಏನಂತೀವಿ, ಅಂಗಾಂಶ ಕೃಷಿ ಅಂತೇಳಿ. ಎಲ್ಲಿ ಮಾಡಿವಿ ಅಂದ್ರೆ ಈ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ ಬೆಳಗಾವದವ್ರು ಮಾಡ್ಯಾರ. ಅಂದ್ರೆ ಅವ್ರು ಕೊಯಮತ್ತೂರ್ದಿಂದ ತಂದು ಅದನ್ನ ಪ್ರೊಡಕ್ಷನ್ ಮಾಡ್ಯಾರ. ಆಮೇಲೆ ಅವರಲ್ಲಿ ಒಂದು ಟಿಶ್ಯೂ ಕಲ್ಚರ್ ಲ್ಯಾಬ್ ಅದ, ಅಲ್ಲಿ ಡೆವಲಪ್ ಮಾಡ್ಯಾರ. ಅದನ್ನ ನಾವು ಹುಕ್ಕೇರಿ ಒಳಗೆ ಶಂಕೇಶ್ವರ ಒಳಗೆ ಭಾಳಷ್ಟು ಕ್ಷೇತ್ರದಲ್ಲಿ ಅದನ್ನು ಬೆಳೆದೀವಿ. ಅದನ್ನು ಈಗ ಬೀಜನೂ ಕೊಟ್ಟಿವಿ ಇಲ್ಲಿ ತನಕ, ನಮ್ಮಲ್ಲಿ ಬೀಜ ಖಾಲಿ ಆಗಿದೆ. ಯಾಕಂದ್ರೆ ನಾವು ಅಕ್ಟೋಬರ್ದಿಂದ ಬೀಜ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅದು ಉತ್ತಮವಾದಂಥ ತಳಿ. ಈಗ ನೀವು ಭಾಳ ಮಂದಿ ಎಲ್ಲರೂ ಕಬ್ಬಿನಾಗ, ನಿನ್ನೇನೋ ಕೆಲವೊಂದು ಬೇರೆ ಬೇರೆ ಪ್ರದೇಶದಲ್ಲಿ ನಮ್ಮ ತಳಿನೂ ಬಂದದು ಇಲ್ಲಂದಿಲ್ಲ. ಆದರೆ 168 ಟನ್ ಪ್ರತಿ ಎಕರೆಗೆ ಮಹಾರಾಷ್ಟ್ರದಲ್ಲಿ ತೆಗೆದಿದ್ದ ತಳಿ ಯಾವುದಾದ್ರು ಇದ್ರಂದ್ರೆ 86-032. 100 ಟನ್ ತೆಗೆದವ್ರು ಎಲ್ಲರೂ 86-032 ತಳಿಯನ್ನು ಬೆಳೆದಾರೆ. ಅದು ಬೆಲ್ಲಕ್ಕೂ ಒಳ್ಳೇದದ, ಸಕ್ಕರೆಗೂ ಒಳ್ಳೇದ. ಅದಕ್ಕೆ ತಾವು ದಯಮಾಡಿ ಇದು ಬಿಟ್ಟು ಈಗ ಮಹಾರಾಷ್ಟ್ರದಿಂದ ನಮ್ಮ ಶಂಕೇಶ್ವರದಿಂದ 13-436 ಅಂತೇಳಿ ತಳಿ ಬಿಡುಗಡೆ ಮಾಡಿವಿ. ನಾವು ಬೇರೆ ಬೇರೆನೂ ಮಾಡ್ತೀವಿ, ಕಬ್ಬಿಗಾಗಿ ಬೇರೆ ಮಾಡ್ತೀವಿ, ಸಕ್ಕರೆಗಾಗಿ ಬೇರೆ ಮಾಡ್ತಿರ್ತೀವಿ, ಕೆಲವೊಂದು ಎರಡೂ ಬರ್ತಾವೆ, ಸಕ್ಕರೆಗೂ ಬರ್ತಾವೆ ಕಬ್ಬಿಗೂ ಬರ್ತಾವೆ. ಈ ತಳಿಗಳಲ್ಲಿ ಏನು ಪ್ರಾಮುಖ್ಯತೆ ಅಂದರೆ, ನಿಮ್ಮಲ್ಲಿ ಏನು ಹೂ ಆಡಬಾರ್ದು, ಸುಂಕ್ ಇರಬಾರ್ದು, ಆಮೇಲೆ ಬರ ನಿರೋಧಕ ಶಕ್ತಿ ಸ್ವಲ್ಪ ಇರಬೇಕು. ಬ್ಯಾಸಿಗೆ ಒಂದು ನೀರು ಪಾರ್ ಮಾಡ್ಕೊಂಗಿರ್ಬೇಕು. ಬ್ಯಾಸಿಗೆಗ ಸ್ವಲ್ಪ ನೀರಿನ ತ್ರಾಸಾದರೂ ಒಂದು ನೀರು ತಪ್ಪಿದ್ರು ಹಿಂದೆ ಮುಂದೆ ಆದರೂ ಪಾರಾಗುವಂಥ ಅಂಥ ತಳಿಗಳು ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗ್ಯಾವ. ಆ ತಳಿಗಳನ್ನು ತಾವು ಆಯ್ಕೆ ಮಾಡಿ. ಇನ್ನು ಆಯ್ಕೆ ಮಾಡುವಾಗ ಏನು ಮಾಡ್ಬೇಕಂದ್ರೆ, ಅವು 8-10 ತಿಂಗಳು ವಯಸ್ಸಿರಬೇಕು. ಇದಕ್ಕಿಂತ ಮೊದಲು ಭೂಮಿ ತಯಾರಿಕೆ ಚೆನ್ನಾಗಾಗಬೇಕು. ತಾವು ಸಾವಯವದಲ್ಲಿ ಬೆಳೆಯವರಿದ್ರಂದ್ರೆ ಮಣ್ಣು ಪರೀಕ್ಷೆ ಮಾಡಿಸ್ರಿ. ಹಸಿರೆಲೆ ಗೊಬ್ಬರಗಳಂತ ಸೆಣಬು ದೇಂಚ, ಎಲ್ಲಿ ನಿಮ್ಮ ಭೂಮಿ ಸ್ವಲ್ಪ ರಸಸಾರ 8 ಹೆಚ್ಚೈತಿ ಅಲ್ಲಿ ದೇಂಚ ಉಪಯೋಗ ಮಾಡಿ. ಎರಿ ಭೂಮಿ ಐತಲ್ಲ ದೇಂಚ ಅಂತೇಳಿ ಬರ್ತದೆ. ನೀವು ಹಸಿರೆಲೆ ಗೊಬ್ಬರವಾಗಿ ಬೆಳೆದಿತ್ತಪ್ಪ ಅಂದ್ರೆ ನೀವು ಯಾವ ಹಂಗಾಮನಾಗೂ ಬೆಳಿಬೇಕು. ಬೀಜಕ್ಕಾಗಿ ಬೆಳೆಯವರಿದ್ರಂದ್ರೆ ಸ್ವಲ್ಪ ಅದು ಆಕ್ಚುಲಿ ಅಕ್ಟೋಬರ್ ನವೆಂಬರ್ದಿಂದ ಬೆಳೀತಾರೆ ಬೀಜಕ್ಕಾಗಿ ಮಾಡ್ಕೊಂಡ್ರೆ. ಅದಕ್ಕೆ ಹಸಿರೆಲೆ ಗೊಬ್ಬರಗಳು ಸೆಣಬು ದೇಂಚ ಇವು ಎರಡು ಒಳ್ಳೆಯವದವ. ತಾವು ನಾಟಿ ಪೂರ್ವದಲ್ಲಿ ಅವುಗಳನ್ನು ಬೆಳೆದು ಮೊಗ್ಗು ಹೊಡೆದು ಭೂಮಿಯೊಳಗೆ ಮೊಗ್ಗು ಹೊಡೆದನಂದ್ರೆ ನೀರಾವರಿ ಬೆಳೆ ಇಲ್ಲಿ ಒಣ ಬೇಸಾಯದಲ್ಲೇ ಅಲ್ಲ ಇದು ನೀರಾವರಿ ಇರೋದ್ರಿಂದ ನೀವು ಮೊಗ್ಗು ಹೊಡೆದು ಅದನ್ನು ಮುಂದೆ ಕಬ್ಬಿನ ಸಾಲು ಕೊರೆದು ನಮ್ಮಲ್ಲೆಲ್ಲ ಯಾಕಡೆ ಬೆಳಗಾವ್ ಸೈಡ್ ಹೆಂಗೆ ಮಾಡ್ತಾರೆ ಅಂದ್ರೆ ಕಬ್ಬಿನ ಸಾಲು ಕೊರಿತಾರೆ ಆ ಸಾಲಿನಾಗೆ ಸೆಣಬು ಉಗ್ಗುತ್ತಾರೆ. ಉಗ್ಗಿದ ಮೇಲೆ ಏನು ಮಾಡ್ತಾರೆ ಮತ್ತೆ ನಿಮ್ಗೆ ಹೇಳ್ತೀನಿ ರೀ, ಹರಗಂಗಿಲ್ಲ ಬಿತ್ತಂಗಿಲ್ಲ ಸದು ಉಗ್ಗಿ ಮುಳ್ಳಿನ ಕಂಟಿ ಹಾಸ್ತಾರೆ ಅದ್ರ ಮೇಲೆ ಅದು ತಾನ ಮುಚ್ಕೋತೈತಿ. ಒಂದು ಸ್ಪ್ರಿಂಕ್ಲರ್ ಹಚ್ಚಾರ ಈ ರೇನ್ಗನ್ ಬಂದವ ಈಗ ರೇನ್ಗನ್ ಸಣ್ಣ ಪೈಪ್ ತೂತ ಅದನ್ನು ಹಚ್ಚಿಬಿಡ್ತಾರೆ. ಒಂದು 15 ದಿವಸನಾಗ ಪೂರ್ತಿ ಕಾಣಕತ್ಬಿಡ್ತದೆ. ಆಮೇಲೆ ಅದು 35-45 ದಿವಸ ಪ್ರತಿಶತ 50% ಎಲ್ಲರ ಹೂ ಕಾಣಕತ್ತಂದ್ರೆ ಅದನ್ನು ಮೊಗ್ಗು ಹೊಡೆದು ಬಿಡ್ತಾರೆ. ಅದಾದ್ಮೇಲೆ ಏನು ಮಾಡ್ತಾರೆ, ಸಾಲ್ ಇದ್ದಿದ್ದು ಬೋದ್ ಮಾಡ್ಕೋತಾರೆ, ಬೋದಿದ್ದು ಸಾಲ್ ಮಾಡ್ತಾರೆ, ಸಾಲ್ ಕೊರದೇ ಬಿಟ್ಟಿರ್ತಾರೆ ಅಂದ್ರೆ ಅದು ತಾನೇ ಮುಚ್ಕೋತೈತೆ ಅಂತ. ಆಮೇಲೆ ಏನು ಮಾಡ್ತಾರೆ, ಮತ್ತೆ ದೇಂಚ ಹಾಕ್ತಾರೆ, ನವಧಾನ್ಯಗಳನ್ನು ಹಾಕ್ತಾರೆ, ಹಾಕಿ ಅವನು ಬೆಳೆದು ಮೊಗ್ಗು ಹೊಡಿತಾರೆ. ಈ ರೀತಿ ಕೆಲಸಗಳನ್ನ ಮಾಡ್ತಾರೆ. ಅದಕ್ಕೆ ಭೂಮಿ ತಯಾರಿಕೆ ಬಹಳ ಮುಖ್ಯದ ಕಬ್ಬಿನಾಗ. ತಾವು ಭೂಮಿ ಯಾವ ರೀತಿ ತಯಾರು ಮಾಡ್ಬೇಕಂದ್ರೆ ಕಬ್ಬು ನಾಟಿ ಮಾಡಿದ ಕೂಡಲೇ 2-4 ತಾಸಿನಾಗ ನೀರು ಹಿಂಗ್ಬೇಕು. ಒಂದ್ ದಿವಸ 2 ದಿವಸ ಅದ್ರ ಮೇಲೆ ನಡೆದಾಡಿದ್ರೆ ರಬ್ಬರ್ ಮೇಲೆ ನಡೆದಂಗ ಆಗ್ಬೇಕು, ಕಾಲಿಗೆ ಮಣ್ಣು ಚುಚ್ಕೋಬಾರ್ದು, ಅಷ್ಟು ಚಂದ ಮಣ್ಣು ತಯಾರಾಗ್ಬೇಕು. ಯಾಕಂದ್ರೆ ಒಂದ್ ನಾಟಿ ಕಬ್ಬು ಆದ್ಮೇಲೆ 2 ಕುಳೆ ಕಬ್ಬು ತಗೋರು ನಮ್ಮ ಪ್ರದೇಶನಾಗ ಬಹಳ ಮಂದಿ ಇದೀವಿ. 3-4 ತಗೋರು ಅದಾರ, 2 ತಗೊಂಡ್ರೆ ಸಾಕು, 3 ಕಬ್ಬರೇ ನಾವು ಬೆಳೆಯವ್ರಿ. ಆಮೇಲೆ ಮಣ್ಣು ಯಾವ ರೀತಿ ಹದ ಆಗಿರ್ಬೇಕಪ್ಪ ಅಂದ್ರೆ ಅದ್ರ ಮೇಲೆ ನಡೆದಾಡಿದ್ರು ಕಾಲಿಗೆ ರಾಡಿ ಹತ್ತಬಾರ್ದು, ಹಂಗೆ ಮಣ್ಣು ತಯಾರು ಮಾಡ್ಬೇಕು ಚೆನ್ನಾಗೆ ಆಳವಾದ ಉಳುಮೆ. ಈಗ ಮಹಾರಾಷ್ಟ್ರನಾಗ 100 ಟನ್ ತೆಗೆದವರು 150 ಟನ್ ತೆಗೆದವ್ರು ನಾವೆಲ್ಲ ಹೋಗಿ ನೋಡಿ ಬಂದಿರ್ತೀವಿ. ಅವ್ರು ಏನು ಹೇಳ್ತಾರೆ ಕೊಡ್ತಾರೆ, 2 ಮೈ ಹೊಡಿತೀವಿ ನಾವು ಹೊಲ ಅಂತಾರೆ. ನಮ್ಗೆ 2 ಮೈ ಹೊಡಿದ್ ಬೇಕಾಗಿಲ್ಲ, ನೀವೇನು ಡಬಲ್ ಪಲ್ಟಿ ಹೊಡಿತೀರಿ ಸಿಂಗಲ್ ಪಲ್ಟಿ ಹೊಡಿತೀರಿ, 1 ಮೈ ಹೊಡ್ರಿ, ಆಳವಾಗಿ ಉಳುಮೆ ಮಾಡಿರಿ, ಪಲ್ಟಿ ಚಲೋ ತಂಗೆ ಆಗಲಿ, ಹಗಲತ್ತು ಮಾಡಿರಿ, ಮುಂಜಾನೆ 6-12 ಮುಗಿಸಿ, ರಾತ್ರಿ ಹೊಡಿಬೇಡ್ರಿ, ಬೆಳ್ಳಕ್ಕೆ ಬರಂಗಿಲ್ಲ, ನಿಮ್ಮ ರೋಗದ ಕೋಶಗಳನ್ನು ಹೋಗಂಗಿಲ್ಲ, ಅಂದ್ರೆ ಕೀಟದ ಕೋಶಗಳನ್ನು ತಿನ್ನಂಗಿಲ್ಲ, ಆಮೇಲೆ ಏನೂ ಆಗಂಗಿಲ್ಲ. ನಿಮ್ಮ ಗೊನ್ನಿ ಹುಳ ಐತಲ್ಲ 10%-20% ಬರೀ ಚಂದಂಗೆ ನೀಗಿಲ್ಲ, ಮಾಗಿ ಉಳುಮೆ ಮಾಡಿದ್ರೆ ಕಂಟ್ರೋಲ್ ಆಗ್ತದೆ. ಇನ್ನು ಇದಾದ್ಮೇಲೆ ಭೂಮಿ ತಯಾರಿಕೆ ಆದ್ಮೇಲೆ ಬಹಳ ಮುಖ್ಯವಾಗಿ ಅಂದ್ರೆ ಕಬ್ಬಿನ ಒಂದು, ನಾ ಇಷ್ಟೊತ್ತನ ತಳಿ ಹೇಳಿದ್ನಲ್ಲ, ಅವನ ಆಯ್ಕೆ ಹಂಗೆ ಮಾಡ್ರಿ, 8-10 ತಿಂಗಳು ವಯಸ್ಸಿದ್ದು. ವಯಸ್ಸಾಗಿದ್ದ ಕಬ್ಬು ತೊಗೊಂಡ್ರೆ ಅಂದ್ರೆ ಅದ್ರಾಗ ಏನಾಗಿರ್ತೈತಿ, ತೆಳಗಿನ ಕಣ್ಣಾಗ ಸಕ್ಕರೆ ಆಗಿರ್ತೈತಿ, ಅದು ಹುಟ್ಟಂಗಿಲ್ಲ. ಆಮೇಲೆ ಏನ್ ಮಾಡ್ರಿ, ಎರಡು ಕಣ್ಣಿನೂ ಕಬ್ಬಿನ ಆಯ್ಕೆ ಮಾಡ್ರಿ, ಎರಡೇ ಕಣ್ಣಿನ ತೊಗೊಂಬಂದ್ಮೇಲೆ ಕಬ್ಬ, ಆಮೇಲೆ ಕಬ್ಬ ಏನ್ ಆಯ್ಕೆ ಮಾಡ್ತಿರ್ಲ, ರೌದಿ ಸುಲ್ದಿದ್ದಿರಬಾರ್ದು, ಆಮೇಲೆ ಬಿದ್ದ ಕಬ್ ಇರಬಾರ್ದು, ರೋಗ ಬಂದಿದ್ದಿರಬಾರ್ದು, ಕೀಟ ಬಂದಿದ್ದಿರಬಾರ್ದು. ಕುಳೆ ಕಬ್ನ್ಯಾಗ ಎಂದೂ ಬೀಜ ತಗೋಬೇಡ್ರಿ, ಕುಳೆ ಕಬ್ನ್ಯಾಗ ಬೀಜ ತಗೋಬಾರ್ದು. ತರುವಾಗ ಇಳಿಸುವಾಗ ಕಡಿಯುವಾಗ ಸೋದು ಬಹಳಷ್ಟು ಕಾಳಜಿ ವಹಿಸ್ಬೇಕು. ಎರಡು ಕಣ್ಣಿನ ಕಬ್ಬು ಕಟ್ ಮಾಡ್ಕೋರಿ ಅಂದ್ರೆ ನಿಮ್ಗೆ ಒಂದು ಎಕರೆಕ ಸವಾ ಟನ್ನಿಂದ ಎರಡು ಟನ್ನಾಗ ಒಂದು ಎಕರೆ ನಾಟಿ ಮಾಡ್ಬೋದು. ಇನ್ನು ಕೆಲವು ಮಂದಿ ಏನು ಮಾಡತ್ತಾರ್ರಿ, ಎರಡೆರಡು ಮೂರು ಮೂರು ಟನ್ ತೊಗೊಂಬರ್ತೀರಿ, ತೊಗೊಂಬರ್ಬೇಡ್ರಿ, ನೀವೇ ಅಗಿ ಮಾಡ್ಕೋಬೇಕು. ಅದಕ್ಕೆ ದಯಮಾಡಿ ನೀವೇನು ಮಾಡ್ರಿ, ನೀವೇ ಒಂದಿಷ್ಟು ಇವೇನು ಕೃಷಿ ಸಂಶೋಧನಾ ಕೇಂದ್ರಗಳದಾವಲ್ಲ ನಮ್ಮಲ್ಲಿ, ಹುಕ್ಕೇರಿಗದ, ಶಂಕೇಶ್ವರ್ಕದ, ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ ಬೆಳಗಾವಳ್ಳಿದ, ಅರ್ಬಾವಿಯೊಳಗೆ ಒಂದು ಸಂಶೋಧನಾ ಕೇಂದ್ರ ಅದ, ಕಲ್ಲೋಳಿ ಒಳಗೆ ಬೀಜೋತ್ಪಾದನೆ ಮಾಡೀವಿ, ಇನ್ನು ನೆಕ್ಸ್ಟ್ ಜಮಖಂಡಿಗೆ ಮಾಡಾವ್ರದ್ದೀವಿ, ಅದಾದ್ಮೇಲೆ ಕೆ ವಿ ಕೆ ಬೆಳಗಾವದಲ್ಲಿ ಎರಡು ಕೆ ವಿ ಕೆ ಅದಾವ, ಅವರೂ ಸಾಕಷ್ಟು ಕಬ್ಬನ್ನು ಬೆಳೆದಾರೆ. ಅಲ್ಲಿ ಪ್ರಮಾಣೀಕೃತವಾದಂಥ ಬೀಜವನ್ನು ಉಪಯೋಗಿಸ್ರಿ, ಆ ಬೀಜವನ್ನು ತೊಗೊಂಬಂದು ನೀವೇ ಒಂದೊಂದು ಕಣ್ಣಿನ ಕಟ್ ಮಾಡಿರಿ. ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಬೇಕಂದ್ರೆ ನೀವು ಯಾವುದೂ ಟ್ರೇ ತರಬೇಡ್ರಿ, ಕೋಕೋಪಿಟ್ ತರಬೇಡ್ರಿ, ಏನು ತರಬೇಡ್ರಿ, ಏರ್ ಮಡಿ ಮಾಡಿರಿ. ನಿಮ್ಮ ನಾಲ್ಕು ಫುಟ್ ಸಾಲು ಕೊರಿತಿರಲ್ಲ ಕಬ್ಬ, ಅದನ್ನು ಕೊರಿರಿ. ಮನೆಯಾಗ ಇದ್ರೂ ಇರ್ತಾವೆ ನಿಮ್ಮ ಗೊಬ್ಬರ ಚೀಲ, ಆ ಗೊಬ್ಬರ ಚೀಲ ಸಮನಾಗಿ ಅದ್ರ ಮೇಲೆ ಅಗಲ್ ಮಾಡಿ ಅಂದ್ರೆ ಹರದು ಉದ್ದಕ್ಕೆ ಹಾಕ್ರಿ, ಎಲ್ಲಿ ನೆರಳಿದ್ದಲ್ಲಿ ಮಾಡ್ರಿ, ಒಂದ್ ಇಂಚ್ ಮಣ್ಣು ಹಾಕ್ರಿ, ಎರೆಹುಳು ಗೊಬ್ಬರ ಹಾಕ್ರಿ, ಆಮೇಲೆ ಒಂದಿಷ್ಟು ತಿಪ್ಪಿ ಗೊಬ್ಬರ ಸಿಕ್ಕ್ರೆ ಬಾ ಚಲೋ, ಚಲೋ ತಂಗಿ ಕಲಿಸ್ ಅದ್ರ ಮೇಲೆ ಹಾಕ್ರಿ. ಒಂದೊಂದೊಂದೊಂದು ಕಣ್ಣು ಕಟ್ ಮಾಡಿ ನಿಮ್ಗೆ ಹೆಂಗ್ ಸಾಮ್ ಆಗ್ತೈತೆ ಹಂಗೆ ಇಡ್ರಿ, ಉದ್ದಕ್ಕೆ ಅಡ್ಡಿಡ್ತೀರಿ, ಅಡ್ಡಿಡ್ರಿ, ಉದ್ದಿಡ್ತೀರಿ, ಉದ್ದಿಡ್ರಿ, ಅದ್ರ ಮೇಲೆ ರೌದಿ ಹಾಕ್ರಿ. ಮುಂದೆ ಏನ್ ಮಾಡ್ರಿ, ಅದ್ರ ಮೇಲೆ ಮಣ್ಣು ಹಾಕ್ರಿ, ಮಣ್ಣು ಹಾಕಿ ರೌದಿ ಹಾಕಿ ತಪ್ಪ ತಪ್ಪ ತೋಯಿಸಿ ಚಲೋ ಒಂದು ಕರಿ ಮಲ್ಚ್ ಪೇಪರ್ ಇತ್ತಂದ್ರೆ ಒಂದು ವಾರ ಹೊದಿಸಿಟ್ಬಿಡ್ರಿ, ಎಂಟು ದಿನದಾಗ ಮೊಳಕೆ ಕಾಣಕ್ಕೆ ಸ್ಟಾರ್ಟ್ ಆಗ್ತಾವೆ. ಕರಿ ಮಲ್ಚ್ ಹಾಕಿರ್ತಿರಲ್ಲ ಹೀಟ್ ಆಗಿರ್ತೈತಿ, ಅದು ಕಾನಕ್ ಹತ್ಬಿಡ್ತಾವ, ರೌದಿ ತೆಗೀರಿ. ರೇನ್ ಪೈಪ್ ಹೇಳಿದ್ನಲ್ಲ, ತುತ್ತೂ ಪೈಪ್ ಅಗದಿ ಚೀಪ್ನಾಗ ಸಿಗ್ತಾವ, ದಿವಸ ನೀರು ಹಾಕೋದು ಬೇಕಾಗಿಲ್ಲ ನರ್ಸರಿಗೆ, ನಾವೆಲ್ಲ ಅದನ್ನ ಹಂಗೆ ಮಾಡ್ತೀವಿ ನಮ್ಮ ಇದ್ರಾಗೆ. ಆಮೇಲೆ ಹೇಳ್ತಾವ, ನೀವು ಅಲ್ಲಿ ಏರ್ ಮಡಿ ಮೇಲೆ ಪ್ಲಾಸ್ಟಿಕ್ ಚೀಲ್ ಹಾಕಿರ್ತಿರಲ್ಲ, ಆ ಪ್ಲಾಸ್ಟಿಕ್ ಚೀಲ್ ಎಬ್ಸಿದ್ರೆ ಸಾಕು ಕಬ್ಬಿನಾಗಿ ಹೇಳ್ತಾವ. ಎಷ್ಟ್ರಿ 60 ಪೈಸಕ್ಕೆ ಒಂದು ಖರ್ಚು ಬರ್ತದೆ, 60 ಪೈಸ ವಯಸ್ಸಾಗಿದೆ ಅಂದ್ರೆ ಸ್ವಲ್ಪ ಅಲ್ಲೇ ಕುಡಿ ಚೂಟ್ರಿ ಅದು, ಆಮೇಲೆ ಹಚ್ಕೋರಿ. ಅದನ್ನು ಹೆಂಗೆ ನೀವು ಟ್ರೇ ಬೇಕಾಗಿಲ್ಲ, ಏನೂ ಇಲ್ಲ, ಅವು ಕಬ್ಬಿನಾಗಿ ಹೇಳ್ತಾವಲ್ರಿ, ರಟ್ಟಿನ ಬಾಕ್ಸ್ನಾಗ ಇಟ್ಕೊಂಡು ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಹೋಗ್ಬೋದು. ಡಾಕ್ಟರ್ ಜಮದಗ್ನಿ ಅಂತೇಳಿ ಅವರು ಫಿಸಿಯಾಲಜಿಸ್ಟ್ ಐಆರ್ಎನ್ ಕೆಲಸ ಮಾಡಿ, ಅವರು ಒಂದು ಸಾಂಗ್ಲಿ ಅಂತಕ್ಕೆ ಒಂದು ಊರದ ಅವ್ರದ್ದು, ಆ ಊರಾಗೆಲ್ಲ ಇದನ್ನೇ ಪ್ರಚಾರ ಮಾಡಿಬಿಟ್ರೆ ಇಡೀ ಸಾಂಗ್ಲಿ, ಸತಾರ, ಕೊಲ್ಲಾಪುರ, ಮಹಾರಾಷ್ಟ್ರ ಏನೈತಲ್ರಿ, ಪೂರ್ತಿ ವೆಸ್ಟರ್ನ್ ಮಹಾರಾಷ್ಟ್ರ ಅದನ್ನೇ ಸ್ಪ್ರೆಡ್ ಆಗಿಬಿಟ್ಟದ. ಅವ್ರು ಯಾರು ಹಿಂಗೆ ಅಗಿ ಹೋಗಿ ತರಂಗಿಲ್ಲ, ನಾವು ಮತ್ತೆ ಅಗಿಗೆ ಬೆನ್ನು ಹತ್ತಿವ. ಈಗ ಅವ್ರು ಹೆಂಗೆ ಮಾಡತ್ತಾರೆ ಗುರ್ತಾರೆ, ಒಂದು ಕಣ್ಣಿಗೆ ಒಂದು ರೂಪಾಯಿ ಅಂತ ಮಾರಾಕತ್ತಾರೆ ಕಣ್ಣಿಗೆ, ಮತ್ತು ಒಂದು ಗಣಿಕೆಯೊಳಗೆ 20 ಕಣ್ಣಿದ್ದು ಅಂದ್ರೆ 20 ರೂಪಾಯಿಗೆ ಒಂದು ಕಬ್ಬು ಆತ. ದಯಮಾಡಿ ಅದನ್ನು ಮಾಡಕ್ಕೆ ಹೋಗ್ಬೇಡ್ರಿ, ನೀವೇ ಮಾಡ್ಕೊಡ್ರಿ. ಆಮೇಲೆ ಕಬ್ಬಿನ ಬೀಜ ತೊಗೊಂಡು ಬಂದ್ಮೇಲೆ ಕಂಪಲ್ಸರಿ ಅವ್ನು ಬೀಜೋಪಚಾರ ಮಾಡಿ. ಸಾವಯವನಾಗಾದರೆ ಗ್ಲುಕನೋ ಎಷ್ಟೋ ಬ್ಯಾಕ್ಟರ್ ಡೈಜೋಟ್ರೋಫಿಕಸ್ ಅಂತೇಳಿ ಒಂದು ಸಾವಯವದಲ್ಲಿ ತಯಾರು ಮಾಡಿದಂಥ ಕನ್ಸೋರ್ಷಿಯ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಅದ, ಅದನ್ನು ನಾವು ಬೀಜೋಪಚಾರನೂ ಮಾಡಿದ್ದೀವಿ, ಎಲೆಗಳ ಮೇಲೆ ಸಿಂಪರಣೆನು ಮಾಡಿದ್ದೀವಿ. ಅದರದ ಫಲಿತಾಂಶ ಬಹಳ ಉತ್ಕೃಷ್ಟವಾಗಿ ಬಂದಿತ್ತು. ಈಗೂ ಬಹಳಷ್ಟು ರೈತರು ಅದನ್ನು ನಂಬಿದವರು ಅದನ್ನು ಸಾವಯವ ಕೃಷಿ ಸಂಸ್ಥೆ ಧಾರವಾಡಕ್ಕೆ ಹೋಗಿ ಅದನ್ನು ತೊಗೊಂಡೇ ಹೋಗ್ತಾರೆ, ಅದನ್ನು ಅವಾಗೇ ರೆಡಿ ಮಾಡಿಕೊಡ್ತಾರೆ. ಅದಕ್ಕೆ ನೀವು ಅದನ್ನು ಬೀಜೋಪಚಾರ ಮಾಡೋರಿದ್ರಂದ್ರೆ ಒಂದು ಎಕರೆಕ್ಕೆ 1-2 ಲೀಟರ್ ತಗೋರಿ. ಎಷ್ಟು ನೀರಿನಲ್ಲಿ ನೀವು ಅದನ್ನು ಹಾಕ್ತೀರಿ ಅಂದ್ರೆ ನಾವು ಒಂದು ಎಕರೆಕ್ಕೆ 200 ಲೀಟರ್ ನೀರು ಹೇಳ್ತೀವಿ. ಕಬ್ಬು ನೀವು ಸ್ವಲ್ಪ ದಪ್ಪ ಕಡ್ದಿದ್ರಂದ್ರೆ ನೀರು ಹಚ್ಚಬೇಕಾಗ್ತದೆ, ಆ ನೀರಿನಾಗ ಹಾಕ್ರಿ. ಒಂದು ನಾವು ಏನು ಹೇಳ್ತೀವಿ, 1 ತಾಸು ಅಥವಾ 2 ತಾಸು ಮಿನಿಮಮ್ ಎದ್ದು ಹಚ್ಚಿರಿ ಅಂತ ಹೇಳ್ತೀವಿ. ಗ್ಲುಕನೋ ಎಷ್ಟೋ ಬ್ಯಾಕ್ಟರ್ ಒಂದೇ ಸಾಕು, ಮತ್ತೇನು ಬೇಕಾಗಿಲ್ಲ. ನೀವು ಅಜೋಸ್ಪಾರಲೆಮ್ ಹಾಕ್ಬೇಕು ಅಥವಾ ಸ್ಯೂಡೋಮೋನಸ್ ಅದು ಪಿ ಎಸ್ ಬಿ ಹಾಕ್ಬೇಕು, ಟ್ರೈಕೋಡರ್ಮ ಹಾಕ್ತೀರಾ ಹಾಕ್ರಿ, ಪಿ ಎಸ್ ಬಿ ಹಾಕ್ತೀರಾ ಹಾಕ್ರಿ, ನಾವೇನು ಬೇಡ ಅನ್ನೋದಿಲ್ಲ. ಬಟ್ ಈ ಗ್ಲುಕನೋ ಎಷ್ಟೋ ಬ್ಯಾಕ್ಟರ್ ಬೆಸ್ಟ್ ಇಫೆಕ್ಟಿವ್ ಒಂದು ಜೈವಿಕ ಒಂದು ಏನಂದ್ರೆ ಬೀಜೋಪಚಾರದ ಒಂದು ಇದು ಅದ. ಅದನ್ನ ತಾವು ದಯಮಾಡಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಡೆವಲಪ್ ಮಾಡ್ಯಾರೆ, ಅದನ್ನು ಉಪಯೋಗ ಮಾಡ್ರಿ. ಆಮೇಲೆ ಅದನ್ನು ಸ್ಪ್ರೇ ಮಾಡಕ್ಕೂ ಹೇಳ್ತೀವಿ ನಾವು ಒಂದು ಸ್ವಲ್ಪ ದಿನ ಆದ್ಮೇಲೆ. ಇಲ್ಲಿ ಏನಂದ್ರೆ ಎರಡು ಕಣ್ಣಿನ ಕಬ್ಬು ಮಾಡ್ರಿ, 3 ಕಣ್ಣಿನೂ ತಗೋಬೇಡ್ರಿ, ಉದ್ದು ಕಬ್ಬನ್ನು ತುಳಿಬೇಡ್ರಿ, 2 ಕಣ್ಣಿನೂ ಮಾಡ್ರಿ. ಒಂದು ಕಣ್ಣು ಮ್ಯಾಲ ತುಳಿದ್ರತಿಕ್ಕರು ಒಂದು ಕಣ್ಣು ಅಡ್ಡ ಬರ್ತದೆ, ಅಂದ್ರೆ ಎರಡೂ ಹುಟ್ಟತಾವ ಅಂತ. ಎಲ್ಲಿ ಎರಿ ಭೂಮಿ ಐತಲ್ಲ ಅಲ್ಲಿ 4-5 ಫೂಟ್ ಮಾಡ್ರಿ, ಎಲ್ಲಿ ಮಡ್ಡಿ ಮಸಾರಿ ಐತಿ ಅಥವಾ ಕೆಂಪು ಭೂಮಿ ಐತಿ 4 ಫೂಟಿಗೆ ಹೋಗ್ರಿ. ಅಗಿ ತಂದು ಹಚ್ಚವರಿದ್ರಂದ್ರೆ 4x1 ಮಡ್ಡಿ ಮಸಾರಿ ಕೆಂಪು ಭೂಮಿಗೆ, ಎರಿ ಭೂಮಿಗೆ ಇತ್ತಂದ್ರೆ 4 ಅಥವಾ 5 ಫೂಟ, 5 ಫೂಟ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 1.5 ಫೂಟ್ದಿಂದ 2 ಫೂಟ ಅಗಿ ಹಚ್ಚಿದ್ರೆ. ಇನ್ನು ಅಗಿ ಚಲೋ ಏನು ಕಬ್ಬು ಚಲೋ ಅಂತ ಕೇಳಿದ್ರಂದ್ರೆ, ನನ್ನ ಕೇಳಿದ್ರೆ ನಿಮ್ಗೆ ಎಲ್ಲರೂ ಕಬ್ಬು ಚಲೋ ಸಿಕ್ತಿತ್ತಂದ್ರೆ 8-10 ತಿಂಗಳು ವಯಸ್ಸಿದ್ರೆ ಅದನ್ನು ಹಚ್ಚಿರಿ. ಆದರೆ ಯೂನಿಫಾರ್ಮಿಗೆ ಹಚ್ಚಿದಿತ್ತಂದ್ರೆ 1 ತಿಂಗಳು ನಿಮ್ಮ ಹೊಲದಾಗೆ ಕಬ್ಬು ಹಚ್ಚಿರಂಗಿಲ್ಲ, ಎಲ್ಲೋ ನರ್ಸರಿ ಒಳಗಿರ್ತಾವ, ಒಂದು ತೊಗೊಂಬಂದು ಹಚ್ಚೋದ್ರಿಂದ 4 ನೀರು ಉಳಿತಾವ. 4 ನೀರು ಉಳಿದಲ್ಲ ಅವಾಗ 1 ತಿಂಗಳು ಏನು ನಿಮ್ಮ ನೆಲ ಉಳಿತೈತ್ಲೆ, ಅವಾಗ ಹಸಿರೆಲೆ ಗೊಬ್ಬರ ಹಾಕ್ರಿ, ಸಣ್ಣಬ್ ಹಾಕ್ರಿ, ದೆಂಚ ಹಾಕ್ರಿ, ಮೊಗ್ಗು ಹೊಡ್ರಿ, ಅಷ್ಟರೊಳಗೆ ನಿಮ್ಮ ಹೊಲ ಚಲೋ ಕಸುವಾಗಿ ತಯಾರಾಗ್ತದೆ. ಯಾಕಂದ್ರೆ ನಮ್ಗೆ ಸಗಣಿ ಗೊಬ್ಬರ ತಿಪ್ಪಿ ಗೊಬ್ಬರ ಸಿಗ್ತಾನೆ ಇಲ್ಲ. ನಾವು ಸಾವಯವ ಕೃಷಿ ಪ್ರಾಣಿಗಳಿಲ್ಲದ ಕೃಷಿ ಮಾಡಿವ ಅಂದ್ರೆ ಸಾಯು ಕೃಷಿ ಇದ್ದಂಗೆ, ಅದು ಸಾವಯವ ಅಲ್ಲ, ಸತ್ತ ಹೋಗುದು. ಅದನ್ನು ಹೊರಗಿನ ತಂದು ಮಾಡಿದ್ರಂದ್ರೆ ಸಾವಯವ ಕೃಷಿ ಅಲ್ಲ. ನಿಮ್ಮಲ್ಲೇ ಆ ಕೃಷಿಯ ಮೂಲಗಳನ್ನು ಅಥವಾ ಕೃಷಿಯ ಪರಿಕರಗಳನ್ನು ತಯಾರು ಮಾಡುವಂಥ ವ್ಯವಸ್ಥೆ ಇದ್ದರೆ ಅಷ್ಟೇ ಸಾವಯವ ಕೃಷಿಗೆ ಹೋಗೋಣ ಅಥವಾ ನೈಸರ್ಗಿಕ ಕೃಷಿಗೆ ಹೋಗೋಣ. ಇಲ್ಲ ಅಂದರೆ ನೀವು ಕೊಂಡು ತೊಗೊಂಬಂದು ಸಾವಯವ ಕೃಷಿ ಮಾಡ್ತೀರಂದ್ರೆ ಅದು ಸಾಯುವ ಕೃಷಿ ಆಗ್ತದೆ. ಅದಕ್ಕೆ ದಯಮಾಡಿ ಅದನ್ನು ಮಾಡೋದು ಬೇಡ. ಇನ್ನು ಕಬ್ಬಿನ ಬೀಜೋಪಚಾರ ಮಾಡಿದ ನಂತರ ಕಬ್ಬಿನ ಸಾಲ್ ಕೊರದ ಮೇಲೆ ಎರಡೆರಡು ಕಬ್ಬು ಇಡ್ತಿರಲ್ಲ, ನಿಮ್ಗೆ ಗ್ಲುಕನೋ ಎಷ್ಟೋ ಫ್ಯಾಕ್ಟ್ರಿ ನಿಮ್ಗೆ ಇದು ಮಾಡೋಕ್ಕಾಗಲಿಲ್ಲ ಅಂತ ಇಟ್ಕೊರಿ. ಫಾರ್ ಎಕ್ಸಾಂಪಲ್, ನಮ್ಗೆ ಬೀಜೋಪಚಾರ ಮಾಡಿ ಹಚ್ಚಕ್ಕಾಗಲಿಲ್ಲ, ನೀವು ಎಲ್ಲರೂ ಕಬ್ಬು ತುಳಿಬೇಕಾದ್ರೆ ಸಾಲ್ ಕೊರದು ಕಬ್ಬ ಇಟ್ಕೋತ ಹೋಗ್ತೀರಿ. ಆ ಗ್ಲುಕನೋ ಎಷ್ಟೋ ಫ್ಯಾಕ್ಟ್ರಿ ಬೆನ್ನಿಗೆ ಹಾಕೊಂಡು ಹೊಡಿ ಪಂಪ್ನಾಗ. ನಾ ಏನು ಹೇಳ್ದೆ, ನಾ 2 ಲೀಟರ್ 1 ಎಕರೆಗೆ ಅಂತೇಳಿನಿ, ಅದಕ್ಕಿಂತ ಹೆಚ್ಚು ಉಪಯೋಗ ಮಾಡಿದ್ರು ಏನೂ ಆಗೋದಿಲ್ಲ. ಸ್ವಲ್ಪ ಅದು ಚೆನ್ನಾಗಿ ಅದನ್ನು ತಾವು ಉಪಯೋಗಿಸುವಂಥ ವಿಧಾನವನ್ನು ತಿಳ್ಕೊಂಡು ಅದನ್ನು ಮಾಡಿದರೆ ಬೆನ್ನಿಗೆ ಹಾಕೊಂಡು ಹೊಡಿ ಪಂಪ್ನಾಗ ಹಾಕಿ ಅದನ್ನು ಕಬ್ಬಿಗೆ ತಪ್ಪ ತಪ್ಪ ತೊಯ್ಯಂಗೆ ಹೊಡೆದ್ರು ಸಾಕು, ಅದನ್ನು ಮಾಡಬಹುದು. ಈ ಮೆಥಡ್ ಆಫ್ ಟೆಕ್ನಾಲಜಿನೂ ನಾವು ಮಾಡಿವಿ. ಯಾಕಂದ್ರೆ ರೈತರಿಗೆ ಬೀಜ ಕಡಿದು ಅದನ್ನು ಎದ್ದು 2 ತಾಸು ಇಟ್ಟು ಯಾರು ಮಾಡೋರಿಗೆ. ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಅಂದರೆ, ಅಗಲ ಅಂತರ್ಸಾಲ್ನಾಗ ಕಬ್ಬು ಹಚ್ಚಿದ ಮೇಲೆ ನೀವು ಕಬ್ಬು ತುಳಿತಿರಲ್ಲ, ತುಳಿ ಮುಂದಾಗಿ 2 ಕಣ್ಣಿನೂ ಕಬ್ಬು ತುಳಿದ ಒಂದೇ ಸಾಲ್ನಾಗ ಒಂದು 6 ಕಬ್ಬು ಆದಮೇಲೆ ಡಬಲ್ ತುಳಿರಿ. ಅಲ್ಲಿ ಏನಾರು ಗ್ಯಾಪ್ ಆಯ್ತಂದ್ರೆ ಅದು ಕಿತ್ಕೊಂಬಂದು ಹಚ್ಚಕ್ಕೆ ಈಜಿ ಆಗ್ತದೆ. ಅಲ್ಲಿ ನಿಮಗೆ ಗ್ಯಾಪ್ ಫಿಲ್ಲಿಂಗ್ ಆಗ್ತದೆ ಅಥವಾ ಹುಸಿಗುನಿ ಹೋಗಿತ್ತಂದ್ರೆ ಅಲ್ಲಿ ತುಂಬ್ಕೋಕ್ಕಾಗ್ತದೆ. ಯಾಕಂದ್ರೆ ಇದು ಅಗ್ಗಿನೂ ಹತ್ಕೋತದೆ, ಅಗಿ ಹಚ್ಚಿದ್ರೆ ಯಾವುದೂ ಸಮಸ್ಯೆ ಇಲ್ಲ. ಅಲ್ಲಿ ಒಂದು ಮಾರ್ಟಾಲಿಟಿ ಇರ್ತದೆ ಅಂದರೆ ಸಾಯುವಿಕೆ ಇರ್ತದೆ ಒಂದು 5-10%, ಅದನ್ನು ನೀವು ತುಂಬ್ಕೋಬಹುದು. ಅಲ್ಲಿ ಅಗಿ ಇರ್ತಾವೆ, ಬಟ್ ಇಲ್ಲಿ ಏನು ಮಾಡೋದು, ಅದಕ್ಕೆ ಇದನ್ನು ಮಾಡ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಮಣ್ಣು ಪರೀಕ್ಷೆ ಮಾಡಿಸ್ರಿ. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಪೋಷಕಾಂಶಗಳ ಬಳಕೆಯನ್ನು, ರಸಗೊಬ್ಬರ ಅಂತ ಹೇಳ್ತಾ ಇಲ್ಲ ಇಲ್ಲಿ, ಪೋಷಕಾಂಶಗಳ ಬಳಕೆಯನ್ನು ಮಾಡಬೇಕು, ಅದು ಸಮಗ್ರವಾಗಿರಬೇಕು. ಅದಕ್ಕೆ ದಯಮಾಡಿ ತಾವೆಲ್ಲರೂ ಇನ್ನು ಮುಂದಿನ ದಿನಮಾನಗಳಲ್ಲಿ ಕಬ್ಬು ಬೆಳೆಯೋದು ಬಹಳ ಚಲೋ ಐತೆ ಅಂತಲ್ಲ, ಇದನ್ನು ಕಬ್ಬಿನ ಬಗ್ಗೆ ಭಾಳ ವಿಚಾರ ಮಾಡಿ ನಾವು ಎಲ್ಲಿ ಭಾಳ ನೀರು ಉಪಯೋಗ ಮಾಡಬಾರ್ದು, ಭಾಳ ರಸಗೊಬ್ಬರಗಳನ್ನು ಉಪಯೋಗ ಮಾಡಬೇಡ್ರಿ, ಯಾರು ರಾಸಾಯನಿಕೊಳಗೆ ಮಾಡೋರಿದ್ರೆ. ಇನ್ನು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಇಲ್ಲಿ ನಾವು ಏನಂತೀವಿ ಅಂದರೆ, ಕೊಟ್ಟಿಗೆ ಗೊಬ್ಬರ 10 ಟನ್ ಅಂದರೆ ತಿಪ್ಪಿ ಗೊಬ್ಬರ 10 ಟನ್ ಒಂದು ಎಕರೆಗೆ ಹೇಳ್ತೀವಿ, ಅಥವಾ 2 ಟನ್ ಎರೆಹುಳು ಗೊಬ್ಬರ. ಇದು ಮೊದಲು ಮಣ್ಣಿಗೆ ಸೇರಿಸ್ಬೇಕಾಗಿದ್ದು, ಇದಾದ್ಮೇಲೆ ಅದ್ರ ಊಟ ಕೊಡೋದು ಬೇರೆ ಸಾವಯವನಾಗ. ಇದು ಮತ್ತು ಅದ್ರ ಜೊತೆ ಏನಂತ ಹೇಳ್ತೀವಿ ಅಂದರೆ, ಈ ಸಾವಯವ ಗೊಬ್ಬರಗಳು ಅವುಗಳನ್ನು ಮಿಶ್ರಣ ಮಾಡಿ ಹಾಕಂತ ಹೇಳ್ತೀವಿ. ಇನ್ನು ಸರ್, ನಾವು ಸಾವಯವನಾಗಿ ಇದನ್ನೆಲ್ಲ ಹಾಕಿ ಮಾಡ್ತೀವಿ ರೀ, ಕಬ್ಬ ಬೆಳೆದ್ಮೇಲೆ ಈ ಯೂರಿಯಾ ಪೊಟ್ಯಾಷ DAP ಕೊಡೋಂಗಿಲ್ಲ, ಅದ್ರ ಬದಲು ಏನು ಕೊಡಬಹುದು? ಏನಿಲ್ಲ, ಮತ್ತೆ ಇಲ್ಲಿ ತಿಪ್ಪಿ ಗೊಬ್ಬರ ಬಗ್ಗೆನೇ ಹೆಚ್ಚು ಒತ್ತು ಕೊಟ್ಟಾರೆ. ನಾವು ಅದು 10 ಟನ್ ಒಂದು ಎಕರೆಗೆ ಹೇಳ್ತೀವಲ್ಲ, ಅದು ಬಿಟ್ಟು ನೀವು ಇನ್ನೂ ಒಂದು 5-6 ಟನ್ ಎಕ್ಸ್ಟ್ರಾ ಹಾಕಿದ್ರೆ ಅಂದರೆ, ತಿಪ್ಪಿ ಗೊಬ್ಬರ, ಎರೆಹುಳು ಗೊಬ್ಬರ, ಅಮೂಲ್ಯ ಸಾರ ಅಂತ ಹೇಳ್ತಾರೆ, ಬಯೋಡೈಜೆಸ್ಟರ್, ಅದಕ್ಕೆ ಕನ್ನಡನಾಗ ಅಮೂಲ್ಯ ಸಾರ ಘಟಕ ಅಂತಾರೆ ಅಥವಾ ಅಮೂಲ್ಯ ಸಾರ ಅಂತಾರೆ, ಅದನ್ನ ಅದ್ರ ಜೊತೆ ಜೀವಾಮೃತ, ಆಮೇಲೆ ನಿಮ್ಮ ಜೀವಾಮೃತ ಆದ್ರೆ ಸಾಕು, ಮತ್ತಾವ್ದು ಬೇಡ. 200 ಲೀಟರ್ ಪ್ರತಿ ನೀರಿಗೆ ಒಮ್ಮೆಮ್ಮೆ ಬಿಡ್ರಿ, ಇದು ಪ್ರತಿ ನೀರು ಬಿಡ್ತಿರ್ತಿರಲ್ಲ, ಜೀವಾಮೃತ 200 ಲೀಟರ್ ಒಂದು ಎಕರೆಗೆ ಎಲ್ಲಿ ತನಕ ಬಿಡುವುದು ಅಂದ್ರೆ, ಇದನ್ನ 180 ದಿವಸ ತನಕ ಆದ್ರೆ ಸಾಕು. 6 ತಿಂಗಳು ಆದ್ಮೇಲೆ ಕಬ್ಬು ಬಹಳ ಏನು ತಗೋದಿಲ್ಲ, ಭೂಮಿಯೊಳಗೆ ಸಾಕಷ್ಟು ಜೀವಿಗಳು ಬೆಳೆದಿರ್ತದೆ. ನಮ್ಮ ಕನ್ನೇರಮಠ ಸ್ವಾಮಿಗಳು ಗೋಕುಪ ಅಮೃತ ಅಂತ ಮಾಡ್ಯಾರ, ಅದನ್ನು ಮಾಡ್ರಿ, ಅದ್ರಾಗೂ ಸಾಕಷ್ಟು ಬ್ಯಾಕ್ಟೀರಿಯಾಗಳು. ಆದ್ರೆ ಜೀವಾಮೃತ ಬಹಳ ಒಳ್ಳೇದು. ಜೀವಾಮೃತ ನೀವು ಪ್ರತಿ ಸಾರಿ ನೀರು ಬಿಡುವಾಗ ಅಂದ್ರೆ ಮೊದಲಿಗೆ ಬಿಟ್ಟಿರ್ಬೇಕಾದ್ರೆ, ಮೊದಲು 30 ದಿವಸ ಆದ್ಮೇಲೆ ಎಲ್ಲ ನಾಟಿ ಎದ್ದ ಮೇಲೆ ಪ್ರತಿ ನೀರಿಗೆ 200 ಲೀಟರ್ ಜೀವಾಮೃತವನ್ನ 6 ತಿಂಗಳ ಬೆಳೆಯೊಳಗೆ ಬೇಕಾದಂಗೆ ಬಿಡಬಹುದು. ಅಮೂಲ್ಯ ಸಾರ ಘಟಕ ಮಾಡಿದ್ರೆ ಬಯೋಡೈಸ್ಟ್ ಘಟಕಗಳನ್ನು ಮಾಡಿಕೊಂಡು ಅದರಿಂದ ಬರುವಂತಹ ರಸ 1 ಎಕರೆಗೆ 800 ಲೀಟರ್ದಿಂದ 1,000 ಲೀಟರ್ ಹೇಳ್ತೀವಿ ಪ್ರತಿ ನೀರಿಗೆ. ಯಾವಾಗಂದ್ರೆ 90 ದಿವಸದಿಂದ 150 ದಿವಸ ಅಥವಾ 60 ದಿವಸದಿಂದ ಪ್ರಾರಂಭ ಮಾಡಿದ್ರು ನೀವು 150 ಅಥವಾ 180 ದಿವಸ ತನಕ ಎಷ್ಟು ನೀರು ಬಿಡ್ತೀರಿ ಅವಾಗ ಒಮ್ಮೆಮ್ಮೆ ಇದು ಬಯೋಡೈಸ್ಟ್ ಚಲೋ ಮಾಡಿಬಿಡ್ರಿ. ಎರೆಹುಳು ಗೊಬ್ಬರ ಏನೈತಲ್ಲ, ಈ ಎರೆಹುಳು ಗೊಬ್ಬರ ನಿಮ್ಗೆ ಇದು ನಮ್ಮ ಯೂರಿಯಾ ಕೊಟ್ಟಂಗೆ, ಈಗ ಯೂರಿಯಾ ಹಾಕಿದ ಕೂಡಲೇ ಪಟ್ಟನೆ ಹಚ್ಚ ಹಸಿರಾಗ್ತೈತಿ, ಬೆಳಿಗ್ಗೆ ಬೇಗನೆ ಸಾರ್ವಜನಿಕ ಸಿಗ್ತದಲ್ಲ, ಹಂಗೆ ಎರೆಹುಳು ಗೊಬ್ಬರ ಕೊಡ್ರಿ. ಆಕಳು ಉಚ್ಚಿ ಅದು ಗಬ್ಬ ಇರಬಾರ್ದು, ಅಂದ್ರೆ ಅದು ಏನಂತೀರಿ ನೀವು, ಗರ್ಭಧಾರಣೆ ಬಂದಿರಬಾರ್ದು ಅಥವಾ ಗರ್ಭವನ್ನು ಧರಿಸಿರಬಾರ್ದು, ಅದರ ಉಚ್ಚಿ ತಗೊಂಡು ಆಕಳ ಗಂಜಲವನ್ನು ತೆಗೆದುಕೊಂಡು ಬಿಟ್ರೆ ಅಂತ ಕೊರಿ, ಅದರಲ್ಲಿ 80% ಸಾರ್ವಜನಿಕ. ಆದ್ರೆ ಅದನ್ನ ಡೈಲ್ಯೂಟ್ ಮಾಡ್ಬೇಕು, ಡೈಲ್ಯೂಟ್ ಮಾಡಿಬಿಟ್ರಿ, 1 ಲೀಟ್ರಿಗೆ 10 ಲೀಟರ್ ನೀರು ಹಾಕಿ ಡೈಲ್ಯೂಟ್ ಮಾಡಿಬಿಟ್ರೆ ಭಾಳಷ್ಟು ಸಾರ್ವಜನಿಕ ಗೊಬ್ಬರ ಕೊಟ್ಟಂಗೆ ನಿಮ್ಮ ಭೂಮಿ ಯಾವುದು ಏನು ಕೇಳೋದಿಲ್ಲ. ಆಮೇಲೆ ಈಗ ಏನು ಯೂರಿಯಾ ಹಾಕಿ ಹಾಕಿ ಏನಾಗೈತೆ ಅಂದ್ರೆ ಬಿಳಿ ಉಣ್ಣೆ ಹೆಚ್ಚಾಗಿದೆ, ಆಮೇಲೆ ಭಾಳಷ್ಟು ರೋಗಗಳು ಹೆಚ್ಚಾಗಿವೆ. ಅದಕ್ಕೆ ಈ ಸಾವಯವದ ರೂಪದಲ್ಲಿ ಕೊಟ್ಟರೆ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ಇನ್ನು ಇದ್ರ ಜೊತೆ ನಾವು ಇನ್ನೊಂದು ಏನು ಮಾಡ್ಬೋದು ಅಂದರೆ, ನೀವು ಈ ರೋಗ ಕೀಟಗಳ ನಿರ್ವಹಣೆಗಾಗಿ ಬೇವಿನ ಹಿಂಡಿಯನ್ನು ಉಪಯೋಗ ಮಾಡಿರಿ. 250 ಕೆಜಿ ಪ್ರತಿ ಎಕರೆಗೆ ಬೇವಿನ ಹಿಂಡಿಯನ್ನ ಹಾಕಿದ್ರೆ, ಅದ್ರ ಜೋಡಿ ಸ್ವಲ್ಪ ರಾಕ್ ಫಾಸ್ಫೇಟ್ ಕೂಡ್ಸಿ ಹಾಕಿದ್ರೆ ಅಂತೂ ಬಹಳ ಚಲೋ. ಇಲ್ಲಿ ಸಿಗೋದಿಲ್ಲ, ಬ್ಯಾಡ್ ಬಿಟ್ಬಿಡ್ರಿ. ಬೇವಿನ ಹಿಂಡಿ ನಿಮ್ಮಲ್ಲಿ ಚಲೋ ಸಿಗ್ತದೆ ಬಿಜಾಪುರ ಜಿಲ್ಲೆ. ಕುರಿ ಗೊಬ್ಬರ ಸಿಕ್ತಿದ್ರೆ ತೊಗೊಂಬಂದು ಹಾಕ್ರಿ, ಏನೂ ಸಮಸ್ಯೆ ಇಲ್ಲ. ಆದ್ರೆ ಓನ್ಲಿ ಕೋಳಿ ಗೊಬ್ಬರ ಉಪಯೋಗ ಮಾಡೋರಿದ್ರಂದ್ರೆ ಕೋಳಿ ಗೊಬ್ಬರ, ಕೋಳಿ ಗೊಬ್ಬರ ಮಾತ್ರ ಇಮ್ಮಿಡಿಯೇಟ್ ತಂದು ಹಾಕ್ಬೇಡ್ರಿ ಇಲ್ಲಿ ಸರ್. ನೀವು ಯಾಕಂದ್ರೆ ಈ ಕೋಳಿಗೆ ಎಷ್ಟು ಇಂಜೆಕ್ಷನ್ ಹೊಡಿತಾರೆ ನೋಡಿರಿ, ಒಂದು 50 ದಿವಸ ಆದ್ಮೇಲಿಂದ ಅದು ತತ್ತಿ ಕೊಡುತ್ತಾನೆ, ಅದು ಮೌಸಕ್ಕೆ ಬರುತ್ತಾನೆ, ಅದಕ್ಕೆ ವ್ಯಾಕ್ಸಿನೇಷನ್ ಹಾಕಿ ಹಾಕ್ತಾರೆ, ಅದೆಲ್ಲಾದ್ರೂ ಇಕ್ಕಿಯಾಗಿ ಬಿದ್ದಿರ್ತದೆ. ಆಮೇಲೆ ಅದು ಭಾಳ ಹೀಟ್ ಇರ್ತದೆ. ಅದನ್ನೇನು ಮಾಡ್ಬೇಕಂದ್ರೆ ನೀವು ತೊಗೊಂಬಂದು ಕೋಳಿ ಗೊಬ್ಬರ ಒಂದು ಕಡೆ ದಂಡಿ ಒಳಗೆ ಚಲೋ ತಂಗೆ ಹೀಪ್ ಮಾಡಿರಿ, ಅದನ್ನ ತಿರುಮುರು ಮಾಡಿರಿ, ಒಂದು 2-3 ತಿಂಗಳ ತನಕ ಡಿಕಂಪೋಸ್ ಆಗಂಗೆ ಮಾಡಿರಿ. ಅದ್ರಾಗ ಮತ್ತು ಸಾವಯವ ಗೊಬ್ಬರಗಳು, ಟ್ರೈಕೋಡರ್ಮ ಇರ್ಬೋದು, PSB ಇರ್ಬೋದು, ಅಜೋಸ್ಪಾರ್ಲಮ್ ಇರ್ಬೋದು, ಅಥವಾ ಇವನ್ ನೀವು ಕನ್ಸೋರ್ಷಿಯಂ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ NPK ಅಂತ ಮೂರು ಕಾಂಬಿನೇಷನ್ ಬರತ್ತದ, ಅದನ್ನು ಹಾಕ್ರಿ. ಆಮೇಲೆ ಅದನ್ನು ಬೆಳೆಗೆ ಉಪಯೋಗ ಮಾಡಿರಿ, ಆದರೆ ಒಮ್ಮೆ ಡೈರೆಕ್ಟ್ ಹಾಕ್ಬೇಡಿ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಆದಮೇಲೆ ನೆಕ್ಸ್ಟ್ ನೀರಿನ ನಿರ್ವಹಣೆ. ನೀವು ಸಾವಯವನಗರಿ ಬರ್ರಿ, ರಾಸಾಯನಿಕಲ್ಲಿ ಬರ್ರಿ, ಭಾಳ ಈ ಕಡೆ ನೀವು ನೀರು ಭಾಳ ಉಪಯೋಗ ಮಾಡ್ತೀರಿ. ಆ್ಯಕ್ಚುಲಿ 1 ಕೋಟಿ ಲೀಟರ್ ನೀರು 1 ಎಕರೆಗೆ ಉಪಯೋಗ ಮಾಡ್ತೀರಿ. ಈಗ ನಿಮ್ಗೆ ನೀರಾವರಿ ಯೋಜನೆಗಳು ಬಂದಾವ, ಒಂದು ನೀರು ಉಪಯೋಗ ಮಾಡಬೇಡ್ರಿ. ನಮ್ಮಲ್ಲಿ ಭಾಳಷ್ಟು ಅಥಣಿ ತಾಲೂಕು, ಕಾಗವಾಡ ತಾಲೂಕಾಗ್ಯದ, ಚಿಕ್ಕೋಡಿ, ಹುಕ್ಕೇರಿ ಎಲ್ಲ ಸವಳ ಜೋಳಕ್ಕೆ ತೊಂಟದ, ಭಾಳಷ್ಟು ಭೂಮಿ ಕೆಟ್ಕೋ ತೊಂಟದ. ನಾವು ಹಿಂಗೆ ಯಥೇಚ್ಛವಾಗಿ ಸಿಕ್ಕಾಪಟ್ಟಿ ನೀರು ಬಿಡೋದು, ಸಿಕ್ಕಾಪಟ್ಟಿ ಗೊಬ್ಬರ ಒಗೆದು, ಸಿಕ್ಕಾಪಟ್ಟಿ ಬೆಳೆದು ಆಗೋದ್ರಿಂದ ಸಾವಳ ಜೋಳ ಹೆಚ್ಚಾಗ್ಯದ. ಅದರಲ್ಲಿ ಈ ವಾಣಿಜ್ಯ ಬೆಳೆಯನ್ನು ಬೆಳೆದ ಹೆಂಗಾಗ್ಯಾವ ಅಂದರೆ ಭೂಮಿ ಏನೂ ಮಾಡೋಕ್ಕೆ ಬರಲ್ದಂಥ ಸ್ಥಿತಿಗೆ ತಂದು ನೆನೆಸ್ಕೊಂಡು ಬಿಟ್ಟಿವಿ. ಇನ್ನು ನೀರಿನ ನಿರ್ವಹಣೆ ಹೆಂಗಂದ್ರೆ ತೆಳ್ಳಗೆ ಬಿಡ್ರಿ, ಪದೇ ಪದೇ ಬಿಡ್ರಿ. ಸರ್, ನಮ್ಮಲ್ಲಿ ಏನಾಗೈತೆ ಅಂದ್ರೆ ಎರಿ ಭೂಮಿ ಒಳಗೆ ಮೊದಲು ನೀವು ಭಾಳಷ್ಟು ನೀರು ಬಿಟ್ಟರೆ ತಿಕ್ಕೋರಿ, ಮೊದಲು 3 ದಿವಸ ನೆರೆ ಮಾಡ್ದಂಗೆ, ಕೊನೆ 3 ದಿವಸ ಬರ ಮಾಡ್ದಂಗೆ. ಯಾಕಂದ್ರೆ ನಮ್ಮ ಭೂಮಿ ಒಳಗೆ ಎಲ್ಲ ನೀರು ಕೂತಂದ್ರೆ ಉಸಿರಾಡಂಗಿಲ್ಲ. ಯಾಕಂದ್ರೆ ಗಾಳಿ ಕಂದಾಗೂ ನೀರು ಇರ್ತದೆ, ನೀರಿನ ಕಂದಾಗೂ ನೀರು ಇರ್ತದೆ, ಗಾಳಿ ಹೆಂಗೆ ಉಸಿರಾಡಿಸ್ಬೇಕು? ಉಸಿರಾಡ್ಸಂಗಿಲ್ಲ ಮೊದಲು 3 ದಿವಸ, ಆಮೇಲೆ ಕೊನೆ 3 ದಿವಸ ಬರ ಆಗ್ತದೆ. ನೀರು ಪದೇ ಪದೇ ಬಿಡ್ರಿ, ತೆಳ್ಳಗೆ ಬಿಡ್ರಿ. ಇಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೋರಿ. ಹನಿ ನೀರಾವರಿ ಮೂಲಕ ರಸಗೊಬ್ಬರಗಳನ್ನು ಕೊಡೋದಂತೀವಿ, ಅದಕ್ಕೆ ರಸಾವರಿ ಅಂತೀವಿ. ಸಾವಯವ ಗೊಬ್ಬರಗಳು ಯಾವ ಬರ್ತವೆ? ಜೀವಾಮೃತ ಬರ್ತದೆ, ಅಮೂಲ್ಯ ಸಾರ ಘಟಕದಿಂದ ಬಂದಂಥ ಅಮೂಲ್ಯ ಸಾರ ಬರ್ತದೆ, ಬಯೋಡೈಜೆಸ್ಟರ್ ಅಂತೀವಿ. ಆಮೇಲೆ ನೀವು ಏನು ನೀರಿನ ಮೂಲಕ ಬಿಡ್ಲಿಕ್ಕೆ ಸಾಧ್ಯದ ಅಂಥವೆಲ್ಲನೂ ನೀರಿನ ಮೂಲಕ, ಇವನ್ ನೀವು ಆಕಳ ಗಂಜಲು ಸಹ ನೀರಿನ ಮೂಲಕ ಬಿಡ್ಬೋದು. ಇನ್ನು ಇದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಕಳೆ ನಿರ್ವಹಣೆ. ಬಿಳಿಚಿ ಕಸ ಅಥವಾ ಉರುಮಲ್ಲಿಗೆ ಅಥವಾ ಮಲ್ಲಿಗೆ ಅಂತೇಳಿ ಕರೀತಾರೆ. ಸರ್, ಇದ್ರದ್ದು ಒಂದು ಜೀವನ ಚಕ್ರ ಹೆಂಗೈತಂದ್ರೆ ಇದು ಪರಾವಲಂಬಿ ಕಳೆ, ಮತ್ತೊಬ್ಬರ ಮೇಲೆ ಬದುಕುವಂತ ಕಳೆ. ಅದರಲ್ಲಿ ಕಬ್ಬು, ಗೋವಿನಜೋಳ, ಜೋಳ ಮತ್ತು ಸಜ್ಜಿ. ನಮ್ಮಲ್ಲಿ ಸಜ್ಜಿ ಮೇಲೆ ಎಲ್ಲೂ ನೋಟಿಸ್ ಮಾಡಿಲ್ಲ, ಜೋಳದಾಗ ಐತಿ, ಆಮೇಲೆ ಗೊಂಜಾಳ ಮೇಲೆ ಐತಿ, ಆಮೇಲೆ ಕಬ್ಬಿನಾಗ ಭಾಳ ಐತಿ. ಅಂದ್ರೆ ಮತ್ತೊಬ್ಬರ ಮೇಲೆ ಬದುಕುದು ಇದು. ಇದು ಭೂಮಿ ಒಳಗೆ ಒಂದು ಗಿಡ ನೀವು ಏನಾದ್ರು ಹೂ ಆಗಾಕ್ ಬಿಟ್ರಂದ್ರೆ, ಬಿಳ್ಚಿ ಕಸ ಉರುಮಲಿಗೆ ಬಿಳಿ ಹೂ ಬಂದಿರ್ತೈತಲ್ಲ, ಒಮ್ಮೆ ಹೂ ಆಗಾಕ್ ಬಿಟ್ರಂದ್ರೆ 50 ರಿಂದ 1 ಲಕ್ಷ ತನ ಬೀಜ ಹಾಕ್ತದೆ. ಒಮ್ಮೆ ಭೂಮಿ ಒಳಗೆ ಬಿದ್ದು ಅಂದ್ರೆ 25 ವರ್ಷದಿಂದ 50 ವರ್ಷ ತನ ಅಲ್ಲೇ ಇರ್ತಾವೆ. ಅದಕ್ಕೆ ಏನಂತೀವಿ ಅಂದ್ರೆ ಸುಪ್ತ ವ್ಯವಸ್ಥೆಗೆ ಹೋಗ್ತಾವ ಅಂತಾರೆ, ಡಾರ್ಮನ್ಸಿ ಅಂತ ಹೇಳಿ ಕರಿತೀವಿ. ಆಮೇಲೆ ಕಣ್ಣಿಗೆ ಕಾಣಂಗಿಲ್ರಿ. ಆಮೇಲೆ ಇದಕ್ಕೆ ನೀವು ನೀರು ಗೊಬ್ಬರ ಕೊಟ್ಟರೆ ಹುಟ್ಟೋದಿಲ್ಲ, ನೀವು ನೀರು ಗೊಬ್ಬರ ಹಾಕಿದ್ರು ಅದು ಹುಟ್ಟಿರಂಗಿಲ್ಲ. ಈ ಬೆಳೆ ಏನು ಹೇಳಿದಲ್ಲ, ಬೆಳೆಯಿಂದ ಒಂದು ಬೇರಿನಿಂದ ಒಂದು ಅಂಟು ದ್ರಾವಣ ಬರ್ತದೆ, ಅದು ಕೆಮಿಕಲ್ ಅದ್ರ ಬಗ್ಗೆ ತಿಳ್ಕೊಳ್ಬೇಡಿ. ಒಂದು ಅಂಟು ದ್ರಾವಣ ಬರ್ತದೆ ಅಂತ ಇಟ್ಕೊರಿ. ಆ ದ್ರಾವಣ ಅದಕ್ಕೆ ಹೋಗಿ ಹತ್ತಪ್ಪ ಅಂದ್ರೆ ಅದಕ್ಕೆ ಸ್ಟ್ರೈಗಾಲ್ ಅಂತ ಹೇಳಿ ಕರಿತೀವಿ. ಅದು ಹತ್ತಿದ ಮೇಲೆ ಅದು 2 ಫೂಟ್ 1.5 ಫೂಟ್ ಒಳಗೆ ಮನ್ಯಾಗ ಮೊಳಕೆ ಹೊಡಿತೈತಿ. ಮೊಳಕೆ ಹೊಡಿತೈತಿ ಅಂದ್ರೆ ಏನು, ಒಂಥರ ಹೋಸ್ಟೋರಿಯ ಗಂಟು ಗತಿ ಆಗ್ತದೆ 1-2 ಫೂಟ್ನಾಗ. ಆಮೇಲೆ ಅದು ಬೇರು ಕಾಂಡ ಬರ್ತದೆ, ಬೇರು ಹೋಗಿ ಕಬ್ಬಿನ ಬೇರಿನ ಜೋಡಿ ದೋಸ್ತಿ ಮಾಡ್ತದೆ. ಕಬ್ಬು ಏನು ತಿಂತದೆ ಕಸ್ಕೊಂಡು ಅದು ತಿನ್ನಕ್ಕೆ ಚಾಲು ಮಾಡ್ತದೆ. ಕಬ್ಬು 90 ದಿವಸ ಆದ್ಮೇಲೆ ಇದು ಹೊರಗೆ ಬರ್ತದೆ. ಸಣ್ಣಗೆ ಸ್ವಲ್ಪ ಸ್ವಲ್ಪ ತೊಗೊಂಡು ತಿಂದಿರ್ತದೆ, ಯಾಕಂದ್ರೆ ಸಣ್ಣದಿರ್ತದೆ. ಕಬ್ಬು ದೊಡ್ಡದಾದಂಗೆ ಆದಂಗೆ ಹೆಂಗೆ ತಿಂತದಲ್ಲ, ಅದ್ರ ಹಿಂಗೆ ಕಸ್ಕೊಂಡು ತಿಂತದೆ. ತಿಂದ ಮೇಲೆ ಇದು 90 ದಿವಸ ಆದ್ಮೇಲೆ ಬರ್ತದೆ. ನೀವು ಅವಾಗ ನೋಡ್ತೀರಿ, ನೋಡಿ ಮೇಲೆ ಅದ್ರ ಮೇಲೆ ತೆಗಿಯಕ್ಕೆ ಹೋಗ್ತೀರಿ ಬಿಳಿಚಿ ಕಸ ಅಥವಾ ಬಿಳಿಚಿಗೆನ್ ಕಸ. ಹಿಂಗೆ ಅವ್ರೇನು ಲೇಬರ್ಗೆ ಹೇಳ್ತಿರಲ್ಲ, ಅವ್ರು ಹಿಂಗೆ ಕೊಯ್ಯಕ್ಕೆ ಹೋಗ್ತಾರೆ, ಅದ್ ಮೇಲಿಂದ ಅಟ್ಟೆ ಕಟ್ಟಾಗ್ತದೆ, ಯಾಕಂದ್ರೆ ಗಂಟು ತೆಳಗೈತಿ. ಎಸ್ಪೆಷಲಿ ಮುದ್ದೆ ಬೇಳೆ ಬಾಗೇಡಿ ಕೆಲವೊಂದು ಭಾಗನಾಗ ಇದು ಭಾಳ ಅದ ಬಿಳಿಚಿ ಕಸ. ಅದಕ್ಕೆ ಇದಕ್ಕೆ ನಿರ್ವಹಣೆ ಮಾಡಿ ಇದಕ್ಕೆ ತಳಿಗಳನ್ನು ಕಂಡು ಹಿಡಿಲಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಒಂದೇ ಒಂದು ಪರಿಹಾರ ಅಂದರೆ ಬೆಳೆ ಪರಿವರ್ತನೆ. ಇವು ಏನು 3 ಬೆಳೆ ಹೇಳಿದ್ನಲ್ಲ, ಇವು ಬಿಟ್ಟು 1-2 ವರ್ಷ ಹತ್ತಿ, ಆಮೇಲೆ ಕುಶಿಬಿ, ಸೂರ್ಯಕಾಂತಿ, ಶೇಂಗಾ, ಆಮೇಲೆ ಅಲಸಂದಿ. ಆ ಬೆಳೆ ಬೆಳೆದ್ರೆ ಅದ್ರದಿಂದ ಒಂದು ದ್ರಾವಣ ಬರ್ತದೆ, ಅದಕ್ಕೆ ಬೇರಿಗೆ ಹತ್ತದ, ಅದು ಬರೀ ದೋಸ್ತ ಸಿಗಂಗಿಲ್ಲ, ಸತ್ತು ಬಿಡ್ತದೆ ಅಂತಾನೆ, ಸೆಲ್ಫ್ ಸುಸೈಡ್ ಆಗ್ತದೆ. ಅದಕ್ಕೆ ಈ ರೀತಿ ಕಳೆ ನಿರ್ವಹಣೆ ಮಾಡ್ಬೇಕಂದ್ರೆ ಸಾವಯವದಲ್ಲಿ ನಿಮ್ಗೆ ಯಾವುದು ಕಳೆನಾಶಕಗಳು ಇಲ್ಲ, ಇಲ್ಲಿ ತನಕ ನಾವು ಯಾವುದು ಕಂಡು ಹಿಡಲಿಕ್ಕಾಗಿಲ್ಲ. ಅದಕ್ಕೆ ನೀವು ಎಡಿ ಹೊಡೆಯೋದು, ಕಸ ಇರಲಾರ್ದಂಗೆ ನೋಡ್ಕೋದು, ಅಥವಾ ಅಂತರ ಬೆಳೆ ಬೆಳೆದು ಕಳೆಗಳನ್ನು ಬರಲಾರ್ದಂಗೆ ನೋಡ್ಕೋದು, ಅದೊಂದೇ ಕಳೆಗಳ ನಿರ್ವಹಣೆ ಸಾವಯವದಲ್ಲಿ. ಅದಾದ್ಮೇಲೆ ಇನ್ನು ಕುಳೆ ಕಬ್ಬಿಗೆ ಬರೋನು ಕೊಳೆ ಕಬ್ಬಿನಲ್ಲಿನೂ ನಾ ಏನು ಇಷ್ಟೊತ್ತ ಸಾವಯವ ಕಬ್ಬಕ್ಕೆ ಪೋಷಕಾಂಶಗಳನ್ನ ಅದನ್ನೆಲ್ಲ ಹಾಕ್ರಿ. ಸರಿ, ಇಲ್ಲಿ ಒಂದು 4 ಪಾಯಿಂಟ್ ನೆನ್ಪಿಟ್ಕೊಂಬಿಡ್ರಿ. ಕೊಳೆ ಕಬ್ಬು ಕಟಾವು ಆದ್ಮೇಲೆ ತಾವು ರೌದಿ ಒಮ್ಮೆ ಸುಟ್ರೆ ಅಂದ್ರೆ, ಸರ್ ಅದು ರೌದಿ ಸುಟ್ರೆ ಹೇಳ್ತಿರ್ತಾರೆ, ನಾನು ಲೆಕ್ಕ ಮಾಡಿ ನೋಡಿವಿ, ಒಂದು ಟನ್ ರೌದಿ ಒಳಗೆ 33 ಕೆಜಿ ಯೂರಿಯಾ ಅದ, 31 ಕೆಜಿ ಪೊಟ್ಯಾಶ್ ಅದ, 15 ಕೆಜಿ ರಂಜಕ ಅದ, ಮತ್ತು ಅದಲ್ಲದೆ ಸುಣ್ಣದ ಗಂಧಕದ ಮತ್ತು ಮ್ಯಾಗ್ನೇಷಿಯಂ ಅದ. ಒಮ್ಮೆ ಒಂದು ಎಕರೆಗೆ ನೀವು ಬೆಂಕಿ ಹಚ್ಚಿದ್ರೆ ಅಂದ್ರೆ 4,300 ರೂಪಾಯಿ ನೋಟಿಗೆ ಬೆಂಕಿ ಹಚ್ಚಿದ್ರೆ, ಅಷ್ಟು ರೊಕ್ಕ ಕೊಟ್ಟು ಗೊಬ್ಬರ ಏನು ತರ್ತಿರಲ್ಲ ಅದೈತಿ. ಮತ್ತು ಇನ್ನು ಭೂಮಿ ನಿಮ್ಗೆ ಸಾವಯವ ಮತ್ತು ಕಸು ಆಗಬೇಕು, ಭೂಮಿ ಚಲೋ ಬರಬೇಕಂದ್ರೆ ರೌದಿ ಅಲ್ಲೇ ಕಳಿಸು ವ್ಯವಸ್ಥೆ ಮಾಡಿರಿ. ಸಾಲ್ ಬಿಟ್ ಸಾಲ್ ರೌದಿ ಹಾಕ್ರಿ, ಇಲ್ಲ ಅಂದ್ರೆ ಆರ್ಗ್ಯಾನಿಕ್ ವೇಸ್ಟ್ ಡಿಕಂಪೋಸರ್ ಅಂತದ ಅಥವಾ OMD ಅಂತೇಳಿ ಇದು ಮಾಡ್ತೀವಿ, ಆರ್ಗ್ಯಾನಿಕ್ ಮ್ಯಾಟರ್ ಡಿಕಂಪೋಸರ್ ಅಂತೀವಿ ಇಂಗ್ಲೀಷ್ನಲ್ಲಿ. ಈ ತ್ಯಾಜ್ಯವನ್ನು ಕಳಿಸುವಂತ ಒಂದು 4 ಜೀವಿಗಳ ಒಂದು ಗೊಬ್ಬರ ಅದು. ಒಂದು ಎಕರೆಕ್ಕೆ 1 ಟನ್ ರೌದಿಗೆ 2 ಕಿಲೋ ನಾವು ಉಪಯೋಗ ಮಾಡ್ಬೇಕಂತೀವಿ. 2 ಕಿಲೋ ಹೆಂಗೆ ಉಪಯೋಗ ಮಾಡ್ಬೇಕಂದ್ರೆ ಸಗಣಿ ನೀರ್ನಾಗ ಮಿಕ್ಸ್ ಮಾಡಿ ರೌದಿ ಚಲೋ ತಂಗೆ ಹರಡಿ ನೆತ್ತಿ ಬಿಡಿಸ್ಕೊಂಡು ಸ್ಪ್ರಿಂಕ್ಲರ್ ಹಚ್ಚಿ ಹಸಿ ಮಾಡಿ ಅದ್ರ ಮೇಲೆ ಇದನ್ನು ರೌದಿ ಕಳಿಸು ಗೊಬ್ಬರ ಚಿಮ್ಕಿಸ್ಬಿಟ್ರೆ ಕರ್ರಗೆ ಕಾಣ್ಬೇಕದು ನಿಮಗೆ. 1 ತಿಂಗಳನ್ನ ಕಳತ್ ಗೊಬ್ಬರ ಆಗ್ತದೆ ಇದು. ಒಂದನೇದ್ದು. ಎರಡನೇದ್ದು, ನಮ್ಮಲ್ಲೇ ಇದೇ ಮಹಾವಿದ್ಯಾಲಯದಲ್ಲಿ ನನ್ನ ಗುರುಗಳಾದಂಥ ಡಾಕ್ಟರ್ AP ಬಿರಾದರ್ ಅವರು ಒಂದು ಸ್ಥಾನಿಕ ಎರೆಹುಳು ಕೃಷಿ ಅಂತ ಮಾಡಿದರು. ಅಲ್ಲೇ ಹೋಗಿ ಒಂದು 5 ಕಿಲೋ ಎರೆಹುಳ ಬಿಟ್ಟರವ್ರು. ಹೆಂಗಂದ್ರೆ ಈ ರೌದಿ ಇದು ಮಾಡೋದು, ಚಕ್ರ ಬುಟ್ಟಿ ಮನ್ನ ಹೊಡೆದು ಸ್ಪ್ರಿಂಕ್ಲರ್ ಹಚ್ಚೋದು, ಈ ಎರೆಹುಳ ಅದಾವಲ್ಲ ಅಲ್ಲೆಲ್ಲೆಲ್ಲ ಗುಂಪು, ಒಂದು 5 ಕಿಲೋ ಎರೆಹುಳ ಒಂದು ಎಕರೆನಾಗ ಬಿಟ್ಟು ಬಿಟ್ರಂದ್ರೆ 1 ತಿಂಗಳಾಗ ಚಾಪುಡಿ ಆಗಿರ್ತದೆ. ಇದು ಎರಡನೇದ್ದು ಸಾವಯವ ಕೃಷಿ. ಮೂರನೇದ್ದು ಗೋಕುಪ್ರಾಮೃತ ಅಂತೇಳಿ ಇವ್ರೇನು ಕನ್ನೀರ್ಮಠ ಸ್ವಾಮಿಗಳು ಹೇಳ್ತಿರ್ತಾರಲ್ಲ, ಅದನ್ನು ಉಪಯೋಗ ಮಾಡಿರಿ. ಇದನ್ನು 3 ಪದ್ಧತಿಯಿಂದ ನೀವು ರೌದಿ ನಿರ್ವಹಣೆ ಮಾಡಿದ್ರಂದ್ರೆ ತಾವು ದಯಮಾಡಿ ಎಲ್ಲಿ ರೌದಿ ತೆಗಿಬೇಕಪ್ಪ ಅಂದ್ರೆ ಎಲ್ಲಿ ಸವಳದ, ಎಲ್ಲಿ ಜವಳದ, ಆಮೇಲೆ ಎಲ್ಲಿ ಗೊನ್ನಿ ಹುಳ ಅದ, ಎಲ್ಲಿ ರೋಗ ಕೀಟಗಳ ಬಾಧೆ ಅದ, ಅಲ್ಲಿ ರೌದಿ ಪೆಂಡಿ ಕಟ್ಟು ಮಷೀನ್ ಅದಾವ, ರೌದಿ ತೆಗೀರಿ, ಅದನ್ನ ಪೆಂಡಿ ಕಟ್ಟಿ ಮತ್ತೆ ಗೊಬ್ಬರ ಮಾಡಿ ಹೊಲಕ್ಕೆ ಹಾಕ್ರಿ. ಈಗ ಆಕಳು ಉಚ್ಚಿ ಹಾಕೋದು, ಸಗಣಿ ಹಾಕೋದು, ಸಗಣಿ ನೀರು ಹಾಕೋದು, ಆಮೇಲೆ ಇವನ್ ಪ್ರೆಸ್ ಮಡ್ಡು ಹಾಕ್ತಾರ ಅದ್ರ ಮೇಲೆ ಜಲ್ದಿ ಕಳೀತದ, 1 ತಿಂಗಳ ಕಳೀತದ, ಮತ್ತೆ ಅದನ್ನ ಗೊಬ್ಬರ ಆಗಿ ಉಪಯೋಗ ಮಾಡ್ರಿ. ಓಪನ್ ಇಟ್ಟರು ಕಳೀತದೆ, ಅದು ಲೇಟ್ ತಾಗ್ತದೆ, 6 ತಿಂಗಳು 7 ತಿಂಗಳು ತೊಗೋತದೆ, ಅದ್ರ ಬದಲು ಜಲ್ದಿ ಕಳಿಸೋದು ಅಂತಂದ್ರೆ ಇವೆಲ್ಲ ಮಾಡಬೇಕು. ಇನ್ನು ಸರ್ ಇದ್ರಾಗ ಭಾಳ 3.1 ನೆನ್ಪಿಡ್ಬೇಕಾಗಿದೆ ಅಂದರೆ ಕುಳೆ ಕಬ್ಬಿನಾಗ ನೀವೇನಾಗಿರ್ತದೆ ಅಂದರೆ ಕಬ್ಬು ಭಾಳ ಸತ ನೀರು ಹಾಸಿರ್ತೀವಿ, ತುಳಿದಾಡಿರ್ತೀವಿ, ಬಿರುಸಾಗಿರ್ತದೆ ಭೂಮಿ, ಅಥವಾ ಎಲ್ಲೆಲ್ಲರ ಗದ್ದೆ ಕಿತ್ಕೊಂಡು ಬಂದಿರ್ತಾವೆ. ಒಂದು ಸಾಲ್ನಾಗ 2 ಫೂಟ್ನಾಗ ಎಲ್ಲರ ಗ್ಯಾಪ್ ಕಾಣ್ತಿತ್ತಂದ್ರೆ ಹುಸಿಗುನಿ ತುಂಬ್ಕೋಬೇಕು. ಹುಸಿಗುನಿ ತುಂಬ್ಕೋದಂದ್ರೆ ಮತ್ತೆ ಅಗಿ ತೊಗೊಂಬರ್ಬೇಡ್ರಿ, ಕಬ್ಬು ತುಳಿಬೇಡ್ರಿ, ಅದೇನು ಗದ್ದೆ ಹೊಡಿತೈತಲ್ಲ ಅದ್ರಾಗಿಂದೇ ಒಂದು ಬಾಕಿ ಕಿತ್ತು ಹಚ್ಚಿರಿ ನೀರು ಬಿಟ್ಟು. ನೀರಂದ್ರೆ ಏನು, ಒಂದು ಚಂಬು ನೀರು ಹಾಕೋದು. ಆಮೇಲೆ ಕೋಲಿ ಸವರಿ, ಕೋಲಿ ಒಟ್ಟ ಬಿಡಬೇಡ್ರಿ, ಕೋಲಿ ಸವರಿ, ಬಗಲ್ ಹರಿರಿ. ಬಗಲ್ ಹರಿವು ಮುಂದಾಗ ಸಾವಯವ ಗೊಬ್ಬರಗಳನ್ನು ಕೊಡ್ರಿ ಯಥೇಚ್ಛವಾಗಿ. ಇಲ್ಲಿ ನಾನು ಎಷ್ಟಂತ ಹೇಳೋದಿಲ್ಲ, ಇದಕ್ಕೆ ಸಾರಜನಕ ಬಹಳ ಬೇಕು, ರಂಜಕ ಮಧ್ಯಮ ಪ್ರಮಾಣದಲ್ಲಿ ಬೇಕು, ಪೊಟ್ಯಾಶ್ ಚೆನ್ನಾಗಿ ಬೇಕು. ಸಾರಜನಕ ಪೊಟ್ಯಾಷನ್ನ ಕಂತುಗಳಲ್ಲಿ ನೀವು ಚೆನ್ನಾಗಿ ಕೊಟ್ರಂದ್ರೆ ಅದು ಸಾವಯವ ಮೂಲ ಇರಲಿ ರಾಸಾಯನಿಕ ಮೂಲ ಇರಲಿ ಅವುಗಳ ಸಾಮರ್ಥ್ಯ ಬಳಕೆ ಹೆಚ್ಚಾಗ್ತದೆ. ನೀರಿನ ಸಾಮರ್ಥ್ಯ ಬಳಕೆ ಹೆಚ್ಚು ಮಾಡ್ಬೇಕಂದ್ರೆ ಹನಿ ನೀರಾವರಿ ಬಳಕೆ ಮಾಡಿರಿ, ಕೋಲಿ ಸವರಿ, ಗ್ಯಾಪ್ ಫಿಲ್ಲಿಂಗ್ ಮಾಡಿರಿ. ಸ್ವಲ್ಪ ಇಲ್ಲಿ ಸಾರಜನಕದ ಗೊಬ್ಬರ ಅಂದರೆ ಸಾರಜನಕ ಸಿಗುವಂಥ ಸಾವಯವ ಗೊಬ್ಬರಗಳನ್ನೇ ಯಥೇಚ್ಛವಾಗಿ ಕೊಡ್ರಿ. ಎರೆಹುಳು ಗೊಬ್ಬರ ಇರ್ಬೋದು, ಆಕಳ ಉಚ್ಚಿರ್ಬೋದು, ಆಕಳ ಗಂಜಲಿರ್ಬೋದು, ನೀವು ಹೆಚ್ಚಿಗೆ ಉಪಯೋಗ ಮಾಡಿರಿ. ಅದಕ್ಕೆ ತಾವು ಅವುಗಳನ್ನು ಉಪಯೋಗ ಮಾಡ್ಬೋದು. ಆದರೆ ಕಬ್ಬಿಗೆ ಬರ ನಿರೋಧಕತೆ ಅಂತ ಏನು ಬೇಕಾಗಿಲ್ಲ ನಿಮಗೆ, ಯಾಕಂದ್ರೆ ಬ್ಯಾಸಗಿ ಪಾರ್ ಮಾಡಲೇಬೇಕಲ್ಲ, ಒಂದು ಬ್ಯಾಸಗಿ ಪಾರ್ ಮಾಡಬೇಕು. ನೀವು ಏನು ಮಾಡ್ಬೋದು ಅಂದರೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಈ ಇವೇನದವಲ್ಲ ಮಲ್ಚಿಂಗ್ ಅಂತೀವಲ್ಲ, ಇದೇನು ರೌದಿ, ಅದನ್ನು ಮಲ್ಚ್ ಮಾಡಿರಿ. ನಿಮಗೆ ಬರ ನಿರೋಧಕ್ಕೆ ಎದಕ್ಕೆ ಬೇಕು, ತಾನೇ ಇದು ಆಗ್ತದೆ. ನೀರು ಆವೇ ಆಗಿ ಹೋಗಲಿಲ್ಲ ಅಂದ್ರೆ ನೀರು ಹಿಡ್ಕೊಂಡೇ ಇರ್ತದೆ. ನಂಬರ್ ನಾನು ಕೊಡ್ತೀನಿ, ನಂಬರ್ ಬರ್ಕೋರಿ, ನನಗೆ ಪ್ರಶ್ನೆಗಳನ್ನು ಕೇಳ್ಬೋದು. 9448752119. ಆಮೇಲೆ ಮೊಬೈಲ್ ರೆಕಾರ್ಡ್ ಇಟ್ಬಿಡ್ರಿ, ನೀವು ಪದೇ ಪದೇ ಹಚ್ಚಿ ಕೇಳೋದಕ್ಕಿಂತ ರೆಕಾರ್ಡ್ನಾಗ ರೆಕಾರ್ಡ್ ಆಗಿರ್ತದೆ, ಆಮೇಲೆ ಕೇಳ್ರಿ. ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ಕೊಡ್ರಿ, ಒಂದು 50 ಬರ್ರಿ, ನಾವೇ ಟ್ರೈನಿಂಗ್ ಕೊಡ್ತೀವಿ ನಿಮ್ಗೆ. ಅಲ್ಲಿ ಕಾಲೇಜ್ನಲ್ಲಿ ಒಂದು ದೊಡ್ಡ ಆಡಿಟೋರಿಯಂ ಅದ, ತಾವು ದಯಮಾಡಿ, ಯಾಕಂದ್ರೆ ನಮ್ಮಲ್ಲಿ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಯೂನಿಟು ಅದ, ಹಿಂಗಾಗಿ ನಮ್ಮಲ್ಲಿ ಬಹಳಷ್ಟು ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ. ನಮಸ್ಕಾರ. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ ದಿನಾಂಕ 4-6 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಸಾವಯವ ಕಬ್ಬಿನ ಬೇಸಾಯ ಈ ವಿಷಯ ಕುರಿತು ಶಂಕೇಶ್ವರದ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕಬ್ಬು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ SS ನೂಲಿ ಅವರ ಧ್ವನಿಮುದ್ರಣವನ್ನ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ನಿವೇಶ್ ಪ್ಲಸ್. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಅರೆ ಅಣ್ಣವ್ರೆ, ಸ್ವಲ್ಪ ಮೊಬೈಲ್ ನೋಡಿ, ಮೆಸೇಜ್ ಬಂದಿದೆಯಾ? ವಿಡಿಯೋ ಲೈಕ್ ಮಾಡಿ ದಿನ 500 ರೂಪಾಯಿ ಗೆಲ್ಲಿ ಅಂತ. ಅರೆ ಮೊದಲು ಸ್ವಲ್ಪ ಹಣ ಕೊಡ್ತಾರೆ, ಆಮೇಲೆ ಹೇಳ್ತಾರೆ ಇನ್ನೂ ಕಳಿಸೋಕಿದ್ರೆ ಹಣ ತುಂಬಿಸಿ ಅಂತ. ನೆನಪಿರ್ಲಿ, ಯು ಪಿ ಐ ಸೇಫ್ ಇದೆ, ಆದ್ರೆ ಸುಲಭವಾಗಿ ಹಣ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. ಎನ್ ಪಿ ಸಿ ಐ ಮುಖಾಂತರ ಜನಹಿತಕ್ಕಾಗಿ ಜಾರಿ. ಈಗ ಒಂದು ಜನಪದ ಗೀತೆ. ಉಧಾ